ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಅನಂತರ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೆಲವು ಕೃಷಿ ಗೀತೆಗಳನ್ನು ಸಹ ಕೇಳ್ಬೋದು. ಹಾಗಾದರೆ ಇಂದಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಆರಂಭ ಮಾಡೇ ಬಿಡೋಣ. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರೊಂದಿಗೆ ಸಂದರ್ಶನದೊಂದಿಗೆ. ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯ ಶೇಂಗಾ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ, ಇದರ ಪ್ರಾಮುಖ್ಯತೆ ಬಗ್ಗೆ ಕೀಟಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿಯವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ರೈತ ಬಾಂಧವರೇ, ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ ಹಾಗೂ ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಆರಂಭಿಕವಾಗಿ ಡಾಕ್ಟರ್, ಈ ಬೇಸಿಗೆಯ ಶೇಂಗಾ ಬೆಳೆಯಲ್ಲಿ ಕೀಟಗಳು ಅಂದರೆ ಬಿತ್ತನೆಯ ಪೂರ್ವದಲ್ಲಿ ಬೀಜದ ಆಯ್ಕೆ ಮಾಡಿಕೊಂಡಿರ್ತಾರೆ ತಮ್ಮ ಸಲಹೆ ಮೇರೆಗೆ ಮತ್ತು ತಮ್ಮ ಅನುಭವದ ಮೇರೆಗೆ ಕೂಡ ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ರೈತ ಬಾಂಧವರು, ಈ ಬೀಜದ ಆಯ್ಕೆಯಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಹೌದೌದು. ಎಲ್ಲೋ ಒಂದು ಕಡೆ ಕೀಟ ಕೊರಕದಾದಂಥ ಒಂದೇ ಒಂದು ಬೀಜ ಇದ್ದರೂ ಕೂಡ ಅದು ಸಮಗ್ರ ಇಡೀ ಬೀಜದ ಪಾಕೆಟ್ಗೆ ಅಥವಾ ಪೊಟ್ಟಣಕ್ಕೆ ವ್ಯಾಪ್ತಿಯನ್ನು ಪಸರಿಸಿ ಬೀಜದ ಮೊಳಕೆ ಪ್ರಮಾಣವೇ ಹೌದು ಇರ್ತದೆ. ಹೌದೌದು ಸರ್, ಹೌದು ಸರ್. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮದಿಂದ ಈ ಬೀಜದ ಆಯ್ಕೆಯನ್ನು ಮಾಡ್ಕೊಳ್ಬೇಕಂತೀರಿ? ಖಂಡಿತವಾಗಿ ಸರ್. ಈಗ ತಾವು ಹೇಳ್ದಂಗೆ ಈಗ ಯಾವುದೇ ಒಂದು ಬೆಳೆ ಇರ್ಬೋದು ಅಥವಾ ಯಾವುದೇ ಒಂದು ಫಸಲು ಇರ್ಬೋದು, ಈ ಎಲ್ಲ ಬೆಳೆಗಳಲ್ಲೂ ಇವತ್ತು ನಾವು ಸಾಕಷ್ಟು ತಾಂತ್ರಿಕತೆಗಳನ್ನು ನೋಡ್ತಾ ಇದ್ದೀವಿ. ಈಗ ಬಿತ್ತನೆ ಇರ್ಬೋದು ಅಥವಾ ಸುಧಾರಿತವಾದಂಥ ಬೇಸಾಯ ಕ್ರಮಗಳ ಪದ್ಧತಿ ಇರ್ಬೋದು, ಈ ಥರ ಹಲವಾರು ಒಂದು ಬೇಸಾಯ ಕ್ರಮಗಳು, ನವೀನ ತಾಂತ್ರಿಕತೆಗಳು, ಇವುಗಳನ್ನೆಲ್ಲ ಇವತ್ತು ರೈತರು ಅಳವಡಿಸ್ತಾ ಇದ್ದಾರೆ. ಆದರೂ ಕೂಡ ತಾವಾಗಲೇ ಹೇಳ್ದಂಗೆ ಈ ಕೃಷಿ ಬೆಳೆಗಳು ಅಥವಾ ಏನು ಬೇಸಾಯ ಅಂತಕ್ಕಂಥದ್ದು ಇದೆ, ಇದು ಒಂದು ಮಾನ್ಸೂನ್ ಅಥವಾ ಏನು ನಮ್ಮ ಈ ವಾತಾವರಣ ಅಥವಾ ಏನು ನಮ್ಮ ಪರಿಸರ ಅಥವಾ ಈ ಎಲ್ಲ ಒಂದು ವೈಪರೀತ್ಯ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಕೆಲಸ ಆಗಿರೋದ್ರಿಂದ ಈಗ ಅದಕ್ಕೆ ಆಯಾ ಬೆಳೆಗಳಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಆ ಒಂದು ಪೂರಕವಾದಂಥ ವಾತಾವರಣ ಇದ್ದಾಗ ಹಲವಾರು ಕೀಟಗಳು ಆಯಾ ಬೆಳೆಗಳಲ್ಲಿ ಬಂದು ಆ ಬೆಳೆಯನ್ನು ಹಾನಿ ಮಾಡತಕ್ಕಂಥ ಒಂದು ಸಾಧ್ಯತೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಈ ಒಂದು ವಿಚಾರ ತೆಗೆದುಕೊಂಡಾಗ ಈ ಬೇಸಿಗೆ ಶೇಂಗಾ ಇವತ್ತು ತಾವು ನೋಡಿದಂಗೆ ಬೇಸಿಗೆ ಶೇಂಗಾನ ನಮ್ಮ ರೈತರು ಡಿಸೆಂಬರ್ ತಿಂಗಳಲ್ಲಿ ಬೆಳೀತಾ ಇದ್ದಾರೆ. ಡಿಸೆಂಬರ್ನ ಮೊದಲನೇ ವಾರದಿಂದ ಹಿಡ್ಕೊಂಡು ಕೊನೆ ಅಥವಾ ಇವನ್ನು ಜನವರಿವರೆಗೂ ಬಿತ್ತನೆ ಮಾಡ್ತಕ್ಕಂಥದ್ದು ಮಾಡ್ತಿರ್ತಾರೆ. ಈ ಬೆಳೆಯಲ್ಲಿ ನಾವು ಶೇಂಗಾನ ತೆಗೆದುಕೊಂಡಾಗ ಈ ಬೀಜದ ಆಯ್ಕೆಯನ್ನು ಕೇಳ್ತಾ ಇದ್ದೀರಿ ನೀವು. ಬೀಜದ ಆಯ್ಕೆ ಅಂತಂದಾಗ ಈಗ ನಮ್ಮ ರೈತರು ಏನು ಮಾಡ್ತಿದ್ದಾರೆ, ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೀಜಗಳನ್ನು ಬೆಳೀತಾ ಇದ್ದಾರೆ. ಎಷ್ಟೋ ಹಳೆ ಬೀಜ, ಹಳೆಯ ಬೀಜಗಳು ಶೇಖರಣೆ ಮಾಡಿಟ್ಟಿರ್ತಾರೆ, ಅದಕ್ಕೆ ಅಲ್ಲಿ ಕೀಟಗಳು ಬಂದಿರೋದು ಗಮನಕ್ಕೆ ಬಂದಿರೋಲ್ಲ. ಈಗ ಎಲ್ಲರೂ ಈಗ ನಾವು ಲೋಕಲ್ ತಳಿಗಳು ಏನಿದೆ ಅದು TM2 ಅಂತಕ್ಕಂಥದ್ದು, TM2 ಅಂತಕ್ಕಂಥದ್ದು ಇವತ್ತು ಎಲ್ಲರ ಮನೇಲಿದೆ, ಅದು ಏನಾಗ್ಬಿಟ್ಟಿದೆ, ಲೋಕಲ್ ತಳಿ ಆಗ್ಬಿಟ್ಟಿದೆ. ಸೊ ಅದಕ್ಕಿಂತ ಒಂದು ಉತ್ತಮವಾದಂಥ ತಳಿಗಳು ಇವತ್ತು ನಮಗೆ ಲಭ್ಯತೆ ಇದ್ದಾವೆ. ಈಗ ಧಾರವಾಡದಿಂದ GPBD4 ಇರ್ಬೋದು, DH86 ಇರ್ಬೋದು, ನಮ್ಮ ರಾಯಚೂರಿಂದ ಅಜೇತ, ವಿಜೇತ, ಸೊ ಈ ಥರ, ಆಮೇಲೆ ಕದ್ರಿ 9, K6, ಈ ಥರದ ಹಲವಾರು ತಳಿಗಳು ಇವತ್ತು ನಮಗೆ ಲಭ್ಯತೆ ಇದ್ದಾವೆ. ಈ ತಳಿಗಳನ್ನ ನಾವು ಸೂಕ್ತವಾಗಿ ನೋಡಿಕೊಂಡು ತಾವ್ ಹೇಳ್ದಂಗೆ ಸೂಕ್ತ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಈ ಬೆಳೆಗಳಲ್ಲಿ ಬರ್ತಕ್ಕಂತ ಒಂದು ಕೀಟಗಳನ್ನ ಅಥವಾ ರೋಗಗಳನ್ನ ನಾವು ಸಾಧ್ಯವಾದ ಮಟ್ಟಿಗೆ ತಡೆದುಕೊಂಡು ಬೆಳೆತಕ್ಕಂತ ಕೆಲವೊಂದು ತಳಿಗಳನ್ನ ಆಯ್ಕೆ ಮಾಡತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಈ ವಿಚಾರದಲ್ಲಿ ಅಂತ GPD4 ಇರ್ಬೋದು, ICGV ಇರ್ಬೋದು, ಈ ತರ ತಳಿಗಳಿದೆ. ಮೊಟ್ಟ ಮೊದಲನೇದಾಗಿ ಈ ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅವರು. ಸೊ ಈ ತರದ ಹೇಳ್ಬೇಕಂದಾಗ ಈ ಶೇಂಗಾದಲ್ಲಿ ಸುಮಾರು 50% ವಿವಿಧ ತರನಾದ ಕೀಟಗಳು ಬಾಧೆ ಮಾಡ್ತಕ್ಕಂಥ ಅಥವಾ ರೆಕಾರ್ಡ್ ಇದೆ ನಮ್ಮಲ್ಲಿ. ಆದರೆ ಮುಖ್ಯವಾಗಿ ಬರ್ತಕ್ಕಂಥ ಕೀಟಗಳಂದ್ರೆ ಕೇವಲ ಕೆಲವೇ ಕೀಟಗಳು ಬರ್ತವೆ. ಅಂದರೆ ಈಗ ಉದಾಹರಣೆಗೆ ರಸಾಯನ ಕೀಟಗಳಲ್ಲಿ ಥ್ರಿಪ್ಸ್ ನುಸಿ ಇರ್ಬೋದು, ಜಿಗಿ ಹುಳು ಇರ್ಬೋದು, ಅಥವಾ ಬಿಳಿ ನೊಣ ಇರ್ಬೋದು, ಮತ್ತು ಏನು ಅಂತ ಬರುತ್ತೆ ಅಂದರೆ ಆಫಿಡ್ ಅದು ಇರ್ಬೋದು, ಮತ್ತು ರಸಾಯನ ಕೀಟಗಳಾದಮೇಲೆ ಎಲೆ ತಿನ್ನೋ ಕೀಟಗಳು ಬರ್ತವೆ, ತಂಬಾಕಿನ ಕೀಟ ಇರ್ಬೋದು, ಮತ್ತು ಕೆಲವೊಂದು ಸಂದರ್ಭದಲ್ಲಿ ಹೆಲಿಕಾರ್ಪ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರದ ಒಂದು ಕೀಟಗಳು ಆಯಾ ಸಂದರ್ಭದಲ್ಲಿ ಬರ್ತಕ್ಕಂಥ ಸಾಧ್ಯತೆ ನಾವು ನೋಡ್ಬೋದು ಸರ್. ಸೊ ಇವೇನಾಗ್ತವೆ, ಆ ವಾತಾವರಣದಲ್ಲಿ ಪೂರಕವಾದಂಥ ಒಂದು ಹವಾಮಾನದ ಗುಣಲಕ್ಷಣ ಇದ್ರೆ, ಅಂದರೆ ಆರ್ದ್ರತೆ ಇರ್ಬೋದು, ತೇವಾಂಶ ಏನಿದೆ ಇದೆಲ್ಲ ಇದ್ದಾಗ ದಿಢೀರ್ನೇ ಅವುಗಳ ಒಂದು ಸಂಖ್ಯೆ ಹೆಚ್ಚಿಗೆಯಾಗಿ ಆ ಬೆಳೆಯನ್ನ ಬಾಧಿಸಿ ಮತ್ತೆ ಆ ಇಳುವರಿಯನ್ನ ಗಣನೀಯವಾಗಿ ಕುಂಠಿತ ಮಾಡತಕ್ಕಂಥ ಸಾಧ್ಯತೆ ಇದೆ ಸರ್. ಡಾಕ್ಟರ್, ಸಾಮಾನ್ಯವಾಗಿ ತಾವು ಹೇಳ್ದಾಗನೆ ಈ ಡಿಸೆಂಬರ್ನಿಂದ ಜನವರಿ ಮೊದಲನೇ ವಾರದವರೆಗೆ ಅಥವಾ ಕೊನೆಯ ವಾರದವರೆಗೆ ಬಿತ್ತನೆ ಕ್ರಮ ಅನುಸರಿಸ್ತಾರಂತ ನಮ್ಮ ರೈತ ಬಾಂಧವರು, ಈ ರಸ ಹೀರುವಂಥ ಕೀಟಗಳ ಲಕ್ಷಣ ಅಥವಾ ಸಸ್ಯದಲ್ಲಿ ಕಂಡುಬರುವಂಥ ಮುನ್ಸೂಚನೆಗಳು ಏನಾದರೂ ಇವೆ, ಅದಕ್ಕೆ ಪರಿಹಾರ ಏನು ಅಂತ? ಖಂಡಿತ ಸರ್. ಈಗ ನಾನು ಹೇಳ್ದಂಗೆ ಈಗ ರಸಹೀರ ಕೀಟಗಳು ಈ ಶೇಂಗಾ ಬೆಳೆಯಲ್ಲಿ ಮೊದಲನೇ ಹಂತದಲ್ಲಿ ಈಗ ಬಿತ್ತನೆಯಾದಂಥ ಸುಮಾರು 15 ದಿವಸ ನೆಡ್ಕೊಂಡು ಬೆಳೆ ಇನ್ನೇನು ಬಾರಂಗಿ ಬಿಡ್ತಕ್ಕಂಥ ಸಮಯದವರೆಗೂ ಈ ರಸಹೀರ ಕೀಟಗಳ ಒಂದು ಬಾಧೆಯನ್ನು ನಾವು ನೋಡ್ಕೋಬೋದು. ಸೊ ಈ ಮುಖ್ಯವಾಗಿ ರಸಹೀರ ಕೀಟಗಳಂತಂದರೆ ಈ ಥ್ರಿಪ್ಸ್ ನುಸಿ, ಬಿಳಿ ನೊಣ, ಮತ್ತು ಹಸಿರು ಜೀವಿಗಳು, ಇವು ಮುಖ್ಯವಾಗಿ ರಸಹೀರ ಕೀಟಗಳಂತ ಹೇಳ್ಬೋದು ನಾವು. ಈ ಕೀಟಗಳು ಏನು ಮಾಡ್ತಾವೆ ಅಂತಂದರೆ ಈ ಒಂದು ಪೈರು ಎಳೆದಿದ್ದಾಗ ಅವುಗಳ ರಸವನ್ನು ಹೀರಿ ಒಂದು ಹಾನಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದರ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸರ್, ಇದು ಥ್ರಿಪ್ಸ್ ನುಸಿ ಅಂತ ಬರುತ್ತೆ ನೋಡಿ. ಥ್ರಿಪ್ಸ್ ನುಸಿಯನ್ನು ನಾವೇನು ವೈಜ್ಞಾನಿಕವಾಗಿ ಸಿರ್ಟೋ ಥ್ರಿಪ್ಸ್ ಡೋರ್ಸಾಲಿಸ್ ಅಂತ ಕರಿತೇವೆ ನಾವು ವೈಜ್ಞಾನಿಕವಾಗಿ. ಇದು ಏನಂತಂದರೆ ಇದು ಒಂದು ಭಾಳ ಚಿಕ್ಕನಾದಂಥ ಒಂದು ಕೀಟ. ಇದು ಭಾಳ ಕಣ್ಣಿಗೆ ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಅಥವಾ ನಾವು ದುರ್ಬೀನ್ ಹಿಡಿದು ಅಥವಾ ಏನು ನಾವು ಗಾಜು ಏನಿರ್ತದಲ್ಲ ಅಂಥದ್ದನ್ನು ನೋಡಿದಾಗ ಮಾತ್ರ ಸುಲಭ ಕಾಣುತ್ತೆ. ನಾವು ನೋಡ್ತೇವೆ ಬಟ್ ರೈತ ಬಾಂಧವರಿಗೆ ಅಷ್ಟು ಸುಲಭವಾಗಿ ನೋಡಲಿಕ್ಕೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಅಷ್ಟು ಒಂದು ಚಿಕ್ಕನಾದಂಥ ಕೀಟ. ಇದು ಏನು ಮಾಡುತ್ತಂತಂದರೆ ಇದು ತನ್ನ ಒಂದು ದವಡೆ ಏನಿದೆ ಹಲ್ಲುಗಳು ಅದರ ಒಂದು ದವಡೆ ಮಾತ್ರ ಇರುತ್ತೆ, ಅದಕ್ಕೆ ಮೌನೋಕೊಂಡೈಲ್ ಅಂತ ಕರಿತೀವಿ ನಾವು, ಒಂದೇ ದವಡೆ ಇರುತ್ತೆ. ಆ ದವಡೆಯಿಂದ ಇದು ಉಜ್ಜಿ ಅದರ ಎಲೆ ಕೆಳಭಾಗದಲ್ಲಿ ಎಳೆಯೇನಾದಂಥ ಒಂದು ಏನು ಎಳೆಯ ಭಾಗಗಳನ್ನು ತುದಿ ಅಂತ ಅಥವಾ ಎಳೆಯ ಭಾಗಗಳನ್ನು ಎಲೆಯ ಕೆಳಭಾಗದಲ್ಲಿ ಇದ್ಕೊಂಡು ರಸವನ್ನು ಉಜ್ಜಿ ರಸವನ್ನು ಹೊರಗೆ ಎತ್ತರ್ತದೆ ನೋಡ್ಬೋದು. ಮತ್ತು ಇದು ಹಾಗೆ ಮುಂದುವರೆದಂತೆ ಏನಾಗುತ್ತೆ ಅಂತಂದರೆ ಇದು ಒಂಥರ ಮುಟ್ರ ಆಗುತ್ತೆ, ಎಲೆಗಳು ಮುಟ್ರೋಗ ಅಂತಾರಲ್ಲ ಆ ಥರದಲ್ಲಿ ಮುಟ್ರ ಆಗುತ್ತೆ. ಮುಟ್ರ ಆಗಿ ಇದು ಒಂದು ಏನು ಬೆಳವಣಿಗೆ ಏನಾಗುತ್ತೆ ಕುಂಠಿತಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡುತ್ತೆ ಈ ಕೀಟ ಒಂದು ಬಡ್ ನೆಕ್ರೋಸಿಸ್ ಅಂತ ಕರಿತೀವಿ ನಾವು, ಅಂದರೆ ನಂಜಾಣು ರೋಗ ಬರುತ್ತೆ ಅದಕ್ಕೆ. ಆ ನಂಜಾಣು ರೋಗವನ್ನು ಕೂಡ ಇದು ಹರಡಿಸ್ತದೆ, ಅದಕ್ಕೆ ವೆಕ್ಟರ್ ಅಂತ ಕರಿತೀವಿ ನಾವು. ಒಂದು ಗಿಡದಲ್ಲಿ ರೋಗ ಬಂತಂದ್ರೆ ಆ ರೋಗವನ್ನು ಇನ್ನೊಂದು ಆರೋಗ್ಯಪೂರ್ಣವಾದಂತ ಗಿಡಕ್ಕೆ ವರ್ಗಾವಣೆ ಮಾಡುತ್ತೆ. ಸೊ ಆ ಒಂದು ಕೆಲಸನೂ ಕೂಡ ಇದು ಮಾಡೋದ್ರಿಂದ ಇದ್ರದ್ದು ಒಂದು ಎರಡು ತರನಾದಂತ ಒಂದು ಬಾಧೆ ಅಂತ ಹೇಳ್ಬೋದು. ಒಂದು ತಾನೇ ಉಜ್ಜಿ ರಸ ಏರಿ ಹಾಳು ಮಾಡ್ತಕ್ಕಂಥದ್ದು ಒಂದು, ಅದಲ್ಲದೆ ಇನ್ನೊಂದು ರೋಗವನ್ನು ಹರಿಸ್ತಕ್ಕಂಥದ್ದು ಇನ್ನೊಂದು. ಸೊ ಈ ರೀತಿಯಲ್ಲಿ ಇದು ಒಂದು ಎಕನಾಮಿಕಲಿ ಒಂದು ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ಇದು ಈ ರೀತಿ ನಮಗೆ ಕಾಣುತ್ತದೆ. ಸೊ ಇದು ಅಲ್ಲದೆ ಇನ್ನೊಂದು ಒಂದು ರಸಹೀರ ಕೀಟ ಅಂತಂದರೆ ಆ ಹಸಿರು ಜೀವಿಗಳು ಅಂತಕ್ಕಂಥದ್ದು. ಈ ಹಸಿರು ಜೀವಿಗಳನ್ನು ನಾವು ಎಂಪೋಸ್ಕಾ ಕೆರಿ ಅಂತಕ್ಕಂಥ ಒಂದು ವೈಜ್ಞಾನಿಕ ಹೆಸರಿಂದ ನಾವು ಕರಿತೇವೆ. ಇದು ಒಂದು ವೆಜ್ ಶೇಪ್ ಅಂತಂದರೆ ಒಂಥರ ಅದರ ಬೆನ್ನು ಏನಾಗಿರುತ್ತೆ ಅಂತಂದರೆ ತ್ರಿಕೋನ ಆಕಾರದಲ್ಲಿ ಇರ್ತದೆ, ಹಸಿರು ಬಣ್ಣದಲ್ಲಿರ್ತದೆ. ಇದು ಥ್ರಿಪ್ಸ್ಗಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರ್ತದೆ. ನಾವು ಆರಾಮಾಗಿ ನೋಡ್ಬೋದನ್ನ, ಈಸಿಯಾಗಿ ನೋಡೋ, ಸುಲಭವಾಗಿ ಕಣ್ಣಿಗೆ ಕಾಣಿಸ್ತದೆ. ಸಾಮಾನ್ಯವಾಗಿ ಎಲೆ ಮೇಲೆ ಕೂತ್ಕೊಂಡು ಕೂಡ ಎಲೆ ಯಾವುದೋ ಅಥವಾ ಕೀಟ ಯಾವುದಂತ ನಮಗೆ ಅಲ್ಲಿ ಒಂದಿಷ್ಟು ವ್ಯತ್ಯಾಸ ಕಾಣಲ್ಲ, ಸಡನ್ ಆಗಿ ನಾವು ನೋಡೋದು ಗೊತ್ತಾ ಅದು ಕಾಣಲ್ಲ. ಬಟ್ ಆದ್ರೆ ಏನಾಗುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ಅಥವಾ ಒಂದು ಅನುಭವದ ಮೇಲೆ ಹೇಳ್ಬೋದು. ಮತ್ತೆ ರೈತರಿಗೆ ಹೇಳಿದ್ರೆ ಅದು ಹಾರುತ್ತೆ ಒಂದು ಸಸ್ಯದಿಂದ. ಈಗ ನಾವು ಶೇಂಗಾ ಹೊಲದಲ್ಲಿ ಅಥವಾ ನೆಲಗಡಲೆ ಹೊಲದಲ್ಲಿ ಹಿಂಗ ನಾವು ಎದ್ದು ಹಾರ್ತಾ ಇರ್ತದೆ, ಎದ್ದು ಹಾರದಾಗ ಅದು ಎಲ್ಲಿ ಹೋಗುತ್ತಲ್ಲ ಅಂತ ಒಂದು ಹುಳನ ಅದು ಹೋಗಿ ಕುಂತ ಜಾಗ ನೋಡ್ಬಿಟ್ರೆ ಅದು ನಮಗೆ ಪಕ್ಕ ಕಣ್ಣಿ ಕಾಣುತ್ತದೆ. ಒಂದಷ್ಟು ಸ್ವಲ್ಪ ಹೊತ್ತಾದ ನಂತರ ಅಲ್ಲಿ ಏನು ತನ್ನ ಕಾರ್ಯ ವೈಖರಿಯಲ್ಲಿ ಮೂಡಿಸಿದೆ ಅನ್ನೋದು ಗೊತ್ತಾಗುತ್ತೆ ರೈತ ಬಾಂಧವರು. ರೈತರು ಏನ್ ಮಾಡ್ಬೇಕು, ಎದ್ದು ಹಾರೋತ ಒಂದು ಕೀಟನ ಅದು ಎಲ್ಲಿ ಕುಂದಿರುತ್ತೆ ಅಂತಕ್ಕಂಥ ಸ್ವಲ್ಪ ನೋಡ್ಬೇಕು, ಅವರು ಗಮನಿಸಬೇಕು. ಆ ಗಮನಿಸಬೇಕಾದ್ರೆ ಏನಾಗುತ್ತೆ, ಅದು ಕುಂದಿರುತ್ತದ ಗೊತ್ತಾಗುತ್ತಲ್ಲ, ಆವಾಗ ಅದು ನಾನು ಹೇಳಿದಂಥ ಲಕ್ಷಣಗಳ ಒಂದು ಹುಳ ಆ ಚಿಹ್ನೆಗಳು ಕಾಣಿಸ್ತವೆ. ಸೊ ಇದು ಹಸಿರು ಜೀವಿಗಳು ಅಂತ ಕಾಣ್ಬೋದು. ಮತ್ತು ಇದು ಏನಂದರೆ ಎಲೆ ಕೆಳಭಾಗದಲ್ಲಿ ಇದು ಇರೋದು, ಇದು ಏನು ಮಾಡುತ್ತೆ, ಇದು ಕೂಡ ರಸ ಇರುತ್ತೆ, ರಸ ಇರೋದು ಒಂದು. ಆಮೇಲೆ ಇದು ತನ್ನ ಮೊಟ್ಟೆಗಳನ್ನು ಅದೇನು ಮಿಡ್ರಿಬ್ ಅಂತ ಕರಿತೇವಲ್ಲ ಆ ನರ, ಆ ಎಲೆಯ ನರದ ಒಳಗಡೆ ತೂರಿಸ್ತತೆ. ಸೊ ಈ ತರ ತೂರಿಸೋದ್ರಿಂದ ಒಳಗಡೆನೆ ಮೊಟ್ಟೆಗಳನ್ನು ಒಳಗಡೆ ಇಡುತ್ತೆ, ಮೊಟ್ಟೆಗಳನ್ನು ಒಳಗಿಡೋದ್ರಿಂದ ಇದು ತರ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗುತ್ತೆ ಈ ಸಸ್ಯಕ್ಕೆ, ಅದು ಒಳಗಿನ ಪ್ರಕ್ರಿಯೆಗೆ ತೊಂದರೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಹಾಪರ್ ಬರ್ನ್ ಅಥವಾ ಏನದು ಒಂಥರ ಸುಟ್ಟಂತೆ ಕಾಣುತ್ತೆ, ಮತ್ತೆ ಒಂದು ತೀವ್ರವಾದಂತ ಅದರದ್ದು ಏನಾದರೂ ಆ ಲಕ್ಷಣಗಳು ಅಥವಾ ಅದರ ಒಂದು ಬಾಧೆ ಇದ್ದಂತ ಸಂದರ್ಭದಲ್ಲಿ ಎಲೆಯ ಅಂಚಿನಿಂದ ಈ ಎಲೆಯ ಒಂದು ಹೊರಗಡೆ ನೋಡಿದಾಗ ವಿ ಆಕಾರದಲ್ಲಿ ಒಂದು ಸುಟ್ಟಂತೆ ಅಥವಾ ಹಳದಿ ಅಥವಾ ಕಂದು ಬಣ್ಣದ ಒಂದು ಮಚ್ಚೆಯನ್ನು ಕಾಣಬಹುದು ನಾವು ಈ ಒಂದು ಹಸಿರು ಜೀವಿಗಳದ್ದು. ಸೊ ಇದೇನಾಗುತ್ತೆ, ಜಾಸ್ತಿ ಆದಾಗ ಏನಾಗುತ್ತೆ, ಪೂರ್ತಿ ಎಲೆ ಆವರಿಸ್ಕೊಂಡು ಆ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಏನಿರುತ್ತೆ ಅದರ ಒಂದು ತೊಡಕಾಗುತ್ತೆ. ಅವಾಗ ಏನಾಗುತ್ತೆ, ಒಂದು ಬೆಳೆಯ ಒಂದು ಬೆಳವಣಿಗೆ ಕುಂಠಿತವಾಗಿ ಮುಂದೆ ಹೂವು ಅಥವಾ ಬಾರಂಗಿ ಬಿಡ್ತಕ್ಕಂಥದ್ದು ಎಲ್ಲ ಕಡಿಮೆ ಆಗುತ್ತೆ. ಡಾಕ್ಟರ್, ಈಗ ಹೇಳಿದ್ರೆ ಒಂದು ಸಸ್ಯದಿಂದ ಮತ್ತೊಂದು ಸಸ್ಯಕ್ಕೆ ಇವು ಜಂಪ್ ಆಗ್ತವೆ, ಮತ್ತೊಂದು ಸಸ್ಯವನ್ನು ಹಾಳು ಮಾಡಲಿಕ್ಕೆ ಇವು ಪ್ರೇರಣೆಯನ್ನು ಬಹಳ ಅಷ್ಟೇ ಸಮರ್ಥವಾಗಿರ್ತಾವ. ಇಂಥ ಹುಳುಗಳ ತಡೆಯನ್ನ ಯಾವ್ಯಾವ ರೀತಿಯಲ್ಲಿ ವೈಜ್ಞಾನಿಕ ದೃಷ್ಟಿಯಲ್ಲಿ ನಾವು ಅದನ್ನು ನಿವಾರಣೆ ಮಾಡಬಹುದು ಅನ್ನೋದನ್ನ? ಖಂಡಿತ. ಅದೇ ಇವೇನು ರಸಾಯನ ಕೀಟಗಳು ತ್ರಿಪ್ಸಿರ್ಬೋದು, ಮತ್ತೆ ಏನು ಹಸಿರು ಜೀವಿಗಳಂದ್ವಿ, ಇವೆಲ್ಲ ಏನದಾವಲ್ಲ, ಇವು ತಾವು ಹೇಳ್ದಂಗೆ ಒಂದು ಭಾಗದಿಂದ ಒಂದು ಭಾಗಕ್ಕೆ ಹರಡ್ತಕ್ಕಂಥವು. ಇವಲ್ಲದೆ ಇನ್ನೊಂದೆರಡು ಬರ್ತವೆ, ಅಂದರೆ ಕೆಲವೊಂದ್ಸರಿ ಬಿಳಿ ನೋಣ ಅಂತ ಬರುತ್ತೆ ಸಸ್ಯನು, ಇವು ಕೂಡ ರಸಾಯನ ಕೀಟಗಳು, ಇವು ಕೂಡ ಬಾಧೆ ಮಾಡ್ತಕ್ಕಂಥವೆ. ಸೊ ಇವು ಅಷ್ಟೊಂದು ಸಂದರ್ಭ ಅಷ್ಟೊಂದು ಜಾಸ್ತಿ ಬೆಳೆ ಮೇಲೆ ಪ್ರಭಾವ ಬರೋದಿಲ್ಲ. ಸೊ ತಾವು ಹೇಳ್ದಂಗೆ ಈಗ ಇವು ಯಾವ ರೀತಿ ಇವುಗಳನ್ನು ಹತೋಟಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ಥ್ರಿಪ್ಸು ಏನು ಹೇಳಿದೆ, ಅದು ಒಂದು ಬಡ್ ನೆಕ್ರೋಸಿಸ್ ಅಂತಕ್ಕಂಥ ಅಥವಾ ನಂಜಾಣು ರೋಗವನ್ನು ಹರಡುತ್ತದಂತೆ. ಅಂಥ ಬಾಧೆಗೊಂಡಂಥ ಗಿಡಗಳನ್ನು ಕಿತ್ತಾಕಬೇಕು. ಎಲ್ಲೆಲ್ಲಿ ಅಂಥ ಗಿಡಗಳ ಒಂದು ಚಿಹ್ನೆ ಕಾಣ್ತಾವಲ್ಲ, ಅವು ಹೆಂಗಿರ್ತಾವ ಅಂದ್ರೆ ಚಿಹ್ನೆ, ಗಿಡಗಳು ಸಣ್ಣ ಗಿಡಗಳಾಗಿರ್ತವೆ, ಅವು ಎಲೆಗಳು ತುಂಬ ಚಿಕ್ಕದಿರ್ತವೆ ಗಾತ್ರದಲ್ಲಿ. ಈ ಆರೋಗ್ಯವಾದಂಥ ಗಿಡಗಳ ಎಲೆಗಳು ಸಂಪೂರ್ಣವಾಗಿ ಅಗಲವಾಗಿ ಇರ್ತವೆ, ಎಲೆಗಳು ನಾರ್ಮಲ್ ಆಗಿರ್ತವೆ. ಈ ಬಾಧೆಗೊಂಡಂಥ ಗಿಡಗಳಿರ್ತಾವಲ್ಲ, ಇವು ಒಂಥರ ಸಣ್ಣದಾಗಿ ಇಲಿ ಕಿವಿಗಳು ಏನಿರ್ತಾವೆ ಸಣ್ಣದಾಗಿ ಆ ಥರ ಕಾಣ್ತವೆ, ಮತ್ತು ತುಂಬ ಗಿಡ್ದಿರ್ತತೆ, ಗಿಡ್ಡಾಗಿರುತ್ತೆ. ಮತ್ತು ಇದು ಹೂವು ಬಿಡಲ್ಲ, ಮತ್ತು ಬಾರಂಗಿ ಎಲ್ಲ ತೊಗೊಂಡ್ರೆ ಕಾಯಿ ಬಿಡಲ್ಲ. ಸೊ ಈ ರೀತಿ ಏರುಪೇರು ಆಗಿರ್ತದೆ, ವ್ಯತ್ಯಾಸ ಆಗಿರ್ತದೆ, ಹಾಗಾಗಿ ಬೆಳೆಯ ಒಂದು ಪೈರು ಹಾಳಾಗಿರ್ತದೆ ಹಾಳಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಬೆಳವಣಿಗೆ ಕುಂಠಿತ ಇರ್ತಲ್ಲ, ಅಂತ ಗಿಡಗಳನ್ನ ಮಾಡ್ಬೇಕು ರೈತರು ಕಿತ್ತು ಆ ಹೊಲದಿಂದ ದೂರ ಹಾಕ್ಬೇಕು. ಆದ್ರೆ ಹೊಲದಿಂದ ದೂರ ಹಾಕ್ಬೇಕು ಅಥವಾ ಸುಟ್ಟು ಹಾಕ್ಬೇಕು, ಯಾಕಂದ್ರೆ ಈಗಾಗಲೇ ಅಲ್ಲಿ ಒಂದು ಕೀಟ ಅಲ್ಲಿ ಶೇಖರಣೆಗೊಂಡಿರ್ತದೆ, ತನ್ನ ವಂಶಾವಳಿ ಮೊಟ್ಟೆಗಳನ್ನು ಕೂಡ ಅಲ್ಲಿ ಇಟ್ಟಿರ್ತದೆ. ಖಂಡಿತ, ಸುಟ್ಟಾಕಿದ್ರೆ ಇನ್ನೂ ಉತ್ತಮ, ಸುಟ್ಟಾಕಿದ್ರೆ ನಮ್ಮ ರೈತ ಬಂದರು ತುಂಬಾ ಒಳ್ಳೆಯ ಇದು. ಆದ್ರೆ ಕೇಳ್ಬೇಕಾದ್ರೆ ಇನ್ನೊಂದು ಕ್ರಮ ಅನ್ಸರ್ಸು, ಸಿಂಪಡಣೆ ಮಾಡಿ ಕೇಳೋದು ಬಹಳ ಮುಖ್ಯ. ಸಿಂಪಡಣೆ ಮಾಡಿ ಯಾಕೆ ಕೇಳ್ಬೇಕಂತಂದ್ರೆ, ನಾನು ಸಿಂಪಡಣೆ ಮಾಡಿದಾಗ ಆ ಕೀಟಗಳು ಅದರಲ್ಲಿ ಇದ್ದಂಥವು ಅವು ಮಂಪುರು ಇರ್ತಾವ, ಅಂದ್ರೆ ಮಬ್ಬಾಗಿರ್ತಾವ, ಎದ್ದು ಹರಲ್ಲ. ಸೊ ನಾವೇನು ಸುಲಭವಾಗಿ ಕಿತ್ತು ಹೊರಗೆ ಹಾಕ್ಬೋದು. ಅವು ಚೆನ್ನಾಗಿದ್ದ ಗಿಡಗಳು ಇದ್ದಾಗ ಕಿತ್ತರೆ ಏನಾಗುತ್ತೆ, ಸೊ ಹಾಗಾಗಿ ಏನ್ ಮಾಡ್ಬೇಕು, ಕೇಳೋದಕ್ಕಿಂತ ಪೂರ್ವದಲ್ಲಿ ರೈತರು ಏನ್ ಮಾಡ್ಬೇಕು, ಸಿಂಪಡಣೆ ಮಾಡಿ ಕಿತ್ತರೆ ಬಹಳ ಒಂದು ಎಫೆಕ್ಟಿವ್ ಆಗಿ ನಾವು ಅದನ್ನ ತಡೆಗಟ್ಟಬಹುದು. ಇದಲ್ಲದೆ ಕೆಲವೊಂದು ಜೈವಿಕವಾಗಿ ನಾವು ನಿರ್ವಹಣೆ ಮಾಡೋಕ್ಕೆ ಈ ರಸಾಯನ ಕೀಟಗಳ ಸಾಧ್ಯತೆ ಇದೆ. ಜೈವಿಕವಾಗಿ ಅಂತಂದ್ರೆ ಕೆಲವೊಂದು ಬೆಳೆಗಳಲ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಪರಿಸರದಲ್ಲಿನೇ ಕೆಲವೊಂದು ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಕ ಜೀವಿಗಳು ಅವು ಇರ್ತವೆ. ಅವು ಆ ಒಂದು ಕೀಟವನ್ನು ತಿಂದು ಅಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂಥ ಒಂದು ನ್ಯಾಚುರಲ್ ಫಿನಾಮಿನ, ಅದು ಅಂದರೆ ಸಾಮಾನ್ಯ ಪ್ರಕೃತಿ ನಿಯಮ ಅದು. ಸೊ ಹಾಗಾಗಿ ಅಂಥ ಒಂದು ಕೀಟಗಳನ್ನು ಅಂದರೆ ಈಗ ಲೇಡಿ ಬರ್ಡ್ ಬಿಟ್ಲ್ ಅಂತ ಕರಿತೀವಿ, ಅಂದ್ರೆ ದುಂಬಿಯ ಒಂದು ಇದು, ಅಥವಾ ಶಿವನ ಕುದುರೆ ಅಂತ ಹೇಳ್ತೀವಿ ನಾವು, ಈ ಥರ ಡ್ರ್ಯಾಗನ್ ಫ್ಲೈ ಅಂತಂದ್ರೆ ಈಗೇನೋ ಒಂಥರ ರಾಕೆಟ್ ಟೈಪ್ ಹಾರಾಡ್ತಾವಲ್ಲ ಅಂತ ಹುಳುಗಳು, ಇವೆಲ್ಲ ಏನಂದ್ರೆ ಇವು ಪರಭಕ್ಷಕ ಕೀಟಗಳು. ಇವೆಲ್ಲ ಈ ರಸಾಯನ ಕೀಟಗಳನ್ನ ತಿನ್ನುವಂತ ಒಂದು ಇದಿದೆ, ಅವಕ್ಕೆ ಗುಣ ಇದೆ. ಸೊ ಹಾಗೆ ಅಂತ ಜೀವಿಗಳನ್ನ ನಾವು ಆದಷ್ಟು ಕನ್ಸರ್ವ್ ಮಾಡ್ಬೇಕು, ಅಂದ್ರೆ ಅವುಗಳಿಗೆ ತೊಂದರೆ ಆಗದಂತ ರೀತಿಯಲ್ಲಿ ನಾವು ಆ ಬೆಳೆಯನ್ನ ಬಿಡ್ಬೇಕು ನಾವು. ಅಂದ್ರೆ ಹೆಚ್ಚು ಸ್ಪ್ರೇ ಮಾಡ್ದಂಗೆ, ಸ್ಪ್ರೇ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ಬಾಟಲಿ ಆ ತರ ಮಾಡಿ ಸಾಧ್ಯವಾದಷ್ಟು ನ್ಯಾಚುರಲ್ ಆಗಿ ಅವನ್ನ ಮಾಡುವಂಥದ್ದು ನಾವು ಇದು ಮಾಡ್ಬೇಕು ಒಂದು. ಆಮೇಲೆ ಇದಲ್ದೇ ಬಿತ್ತುವಂಥ ಸಂದರ್ಭದಲ್ಲಿ ಈ ಸಜ್ಜೆಯನ್ನು ಹಾಕ್ಬೇಕಾಗುತ್ತೆ. ಶೇಂಗಾದ ಸುತ್ತಲೂ ಮೂರ್ ನಾಲ್ಕು ಸಾಲು ದಿಂಡು ಸಾಲು ಅಂತಾರೆ, ಅಕ್ಕಡಿ ಸಾಲು ಅಂತ ಹೇಳಿ, ಅಕ್ಕಡಿ ಸಾಲು, ಹತ್ತು ಸಾಲಿಗೆ ಒಂದು ಶೇಂಗಾ, ಹತ್ತು ಸಾಲಿಗೆ ಒಂದರಂತೆ ಸಜ್ಜೆ ಹಾಕೋದು ಒಳ್ಳೇದು. ಅಥವಾ ಬಾರ್ಡರ್ ಸುತ್ತಲೂ ಬ್ಯಾರಿಯರ್ ಕ್ರಾಪ್ ಅಥವಾ ಬಾರ್ಡರ್ ಕ್ರಾಪ್ ಅಂತ ತಡೆಯಾಗಿ ಬೆಳೆ ಅಂತ ಕರಿತೀವಿ. ಈ ತಡೆ ಬೆಳೆಯಾಗಿ ಸಜ್ಜೆಯನ್ನ ಸುತ್ತಲೂ ಒಂದು ಮೂರ್ ನಾಲ್ಕು ಸಾಲನ್ನ ಮೇರೆ ಸುತ್ತಲೂ ಹಾಕಂಥದ್ದು ಬಹಳ ಒಳ್ಳೆಯದು. ಅಲ್ಲಲ್ಲಿ ಇದು ಸಾಮಾನ್ಯವಾಗಿ ರೈತ ಬಾಂಧವರು ಬಿತ್ತನೆ ಕ್ರಮದಲ್ಲಿ ಅನುಸರಿಸಬೇಕಾದಂತ ನಿಯಮ ಮಾಡುವಂತ ಸಂದರ್ಭದಲ್ಲಿ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಇದರಿಂದ ಒಂದಷ್ಟು ಮಟ್ಟಿಗೆ ನಾವು ಕೀಟಗಳನ್ನು ತಡಿಬಹುದು, ಕೀಟಗಳ ಹಾವಳಿಯನ್ನು ಕೂಡ ನಿಯಂತ್ರಿಸಬಹುದು. ನಿಯಂತ್ರಿಸೋದು ಒಂದು. ಆಮೇಲೆ ನಂಜಾಣು ರೋಗ ಹರಡದಂತೆ ಇವು ನಮಗೆ ತಡೆ ಹಿಡಿತದೆ. ಇವು ಒಂದು ಪ್ರಯೋಜನ. ಅದಲ್ಲದೆ ಸಿಂಪರಣೆ ಮಾಡ್ತಕ್ಕಂಥ ಸಂದರ್ಭ ಇದ್ದಾಗ ಬೊಟನಿಕಲ್ಸ್ ಅಂದರೆ ಸಸ್ಯಜನ್ಯ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬೇಕು. ಉದಾಹರಣೆಗೆ ಬೇವಿನ ಬೀಜದ ಕಷಾಯ, ಬೇವಿನ ಬೀಜದ ಕಷಾಯನ ಈಗ ಮೊದಲಿಗೆ ಏನೇ ಮಾಡ್ಬಿಡ್ತಾರೆ, ರೈತರು ಕೆಮಿಕಲ್ ಸ್ಪ್ರೇ ಮಾಡ್ತಾರೆ, ಅದು ಮಾಡಬಾರ್ದು. ಅದು ನೇರವಾಗಿ ಪರಿಣಾಮಕಾರಿಯಾಗಿ ಅಲ್ಲಿ ಫಲಿತಾಂಶ ಸಿಗದೇ ಇದ್ದಾಗ ಮತ್ತೆ ಪುನಃ ನಮ್ಮ ಈ ಜೈವಿಕ ಇದಕ್ಕೆ ಬರ್ತಾರೆ. ಹಾ, ಹಾಗಾಗಿ ಏನ್ ಮಾಡ್ಬೇಕು ಅವರು, ಮೊದಲನೇ ಸಿಂಪರಣೆಯಾಗಿ ಸ್ವಲ್ಪ ಬೇವಿನ ಬೀಜದ ಕಷಾಯ, ಶೇಕಡ ಇದ್ರೆ ಬೇವಿನ ಬೀಜದ ಕಷಾಯ ಮಾಡ್ಬೋದು. ಅಥವಾ ಬೇವಿನ ಔಷಧಿಗಳು ಸಿಗ್ತಾವೆ ಈಗ ಮಾರ್ಕೆಟಲ್ಲಿ, ನಿಂಬೆಡಿನ್ನು, ನಿಂಬೆ ಸಿಡಿನ್ನು, ನಿಮಾಜಾಲು, ಈ ತರ ಹಲವಾರು ನಿಮ್ಮ ಬೇಸಡ್ ಕೆಮಿಕಲ್ಸ್ ನಮ್ಮ ಕೃಷಿ ಇಲಾಖೆಯಲ್ಲಿ ಇವತ್ತು ಸರಬರಾಜಿದೆ. ಅವುಗಳನ್ನು ಸುಮಾರು ಲೀಟರ್ಗೆ 2-3 ml ಅಷ್ಟು ಹಾಕಿ ಮೊದಲೇ ಸಿಂಪರಣೆಗೆ ಮಾಡ್ಬೋದು. ಇದಾದಮೇಲೆ ಏನಾದರೂ ಒಂದು ವೇಳೆ ಕೀಟನಾಶಕ ಸಿಂಪರಣೆ ಮಾಡಬೇಕಾದಂಥ ಸಂದರ್ಭ ಬಂತಂದರೆ, ಅಂಥ ಟೈಮಲ್ಲಿ ಕೆಲವೊಂದು ಅಂತರ್ವ್ಯಾಪಿ ಕೀಟನಾಶಕಗಳಿದ್ದಾವೆ, ಶಿಫಾರಸು ಮಾಡಿರ್ತಕ್ಕಂಥ ಕೀಟನಾಶಕಗಳಿದ್ದಾವೆ. ಅಂಥವು ಅಂದರೆ ಈಗ ಇಮಿಡಾಕ್ಲೋಪ್ರೈಡ್, ಅದನ್ನು 0.3 ml ಪ್ರತಿ ಲೀಟರ್ಗೆ, ಅಂದರೆ ಒಂದು 18 ಲೀಟ್ರ್ ಕ್ಯಾನ್ ಅಂದರೆ 18 x 54 ಅಂದರೆ ಒಂದು 5.5 ml ಅಷ್ಟು ಹಾಕಬೇಕು. ಅದೇ ರೀತಿಯಾಗಿ ಥಯಾಮೆಥಾಕ್ಸಾಮ್ ಅದನ್ನು ಮಾಡ್ಬೋದು. ಸೊ ಈ ರೀತಿಯಲ್ಲಿ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಣೆಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇವು ಮುಖ್ಯವಾಗಿ ಏನಂದರೆ ಈ ರಸಾಯನಿಕ ಕೀಟಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪದ್ಧತಿಗಳು. ಇದಾದಮೇಲೆ ಇನ್ನು ಎಲೆ ತಿನ್ನುವ ಹುಳುಗಳು ಅಂತ ಬರ್ತವೆ. ಸೊ ಈ ಎಲೆ ತಿನ್ನುವ ಹುಳುಗಳಲ್ಲಿ ಮುಖ್ಯವಾಗಿ ಸುರುಳಿ ಪೂಚೆ ಅಂತ ಕರಿತೀವಿ ನಾವು. ಈ ಸುರುಳಿ ಪೂಚೆ ಅಂದರೆ ಇದನ್ನು ನಾವು ವೈಜ್ಞಾನಿಕವಾಗಿ ಅಪ್ಲೋರಿಮ ಮೂಡಿಸಿಲ್ಲ ಅಂತ ಒಂದು ವೈಜ್ಞಾನಿಕ ಹೆಸರಿಂದ ನಾವು ಕರಿತೀವಿ ನಾವು ಅದನ್ನು. ಸೊ ಈ ಕೀಟ ಏನಂತಂದರೆ ಇದು ಒಂದು ಮೈನರ್ ಲೀಫ್ ಮೈನರ್ ಅಂತ ಹಿಂಗೆ ಕರೀತಾರೆ ಇಂಗ್ಲೀಷ್ನಾಗೆ, ಅಲ್ಲ ಆಂಗ್ಲ ಭಾಷೆಯಲ್ಲಿ. ಇದು ಏನು ಮಾಡ್ತಂದ್ರೆ ಸುರಂಗ ಮಾಡ್ತದೆ. ಈಗ ಮೊದಲೇ ಮೊಟ್ಟೆಯಿಂದ ಬಂದಂಥ ಮರಿ ಎಲೆಯ 2 ಪದರಗಳ ಮಧ್ಯೆ ಸೇರಿಕೊಂಡು ಸುರಂಗವನ್ನು ಕೊರೆಯುತ್ತೆ. ಸುರಂಗನ ಕೊರ್ಕೊಂಡು ನಮಗೆ ರಂಗೋಲಿ ಹುಳ ಅಂತಲೂ ಕರ್ತಾರೆ ಕೆಲವೊಂದು ಸಲ ರೈತರು. ಎಲೆಗಳ ಮೇಲೆ ಮಚ್ಚೆ ಹಿಂಗೆ ಹಿಂಗೆ ಸುಳಿ ಸುಳಿ ರಂಗೋಲಿ ಹಾಕದಂಗೆ ಆಗಿರ್ತದೆ ಎಲೆಗಳ ಮೇಲೆ ನೋಡಿದಾಗ. ಸೊ ಇದೇನು ಮಾಡುತ್ತೆ, ಒಳಗಡೆಯಿಂದ ಮೈನಿಂಗ್ ಮಾಡ್ತದೆ. ಅಂದರೆ ಪತ್ತು ಹರಿತನ ಒಳಗೆ ಹಸಿರು ಭಾಗವನ್ನು ಕೆರೆದು ಕೆರೆದು ತಿಂತದೆ. ಅದು ಎಲ್ಲೆಲ್ಲಿ ತಿನ್ಕೊಂತ ಹೋಗಿರ್ತದೆ ಆ ದಾರಿ ಏನಾಗುತ್ತೆ, ಒಂಥರ ಬೆಳ್ಳಗೆ ಆಗುತ್ತೆ ನಮಗೆ. ಅವೇನಾಕ ರಂಗೋಲಿ ಹಾಕಿದಂಗೆ ಕಾಣಿಸ್ತಾವೆ, ಅದಕ್ಕೆ ರಂಗೋಲಿ ಹುಳ ಅಂತ ಕರೀತಾರೆ. ಅಥವಾ ಲೀಫ್ ಮೈನರ್ ಅಥವಾ ಈ ತರ ಸುರುಳಿ ಆಕಾರದ ಸುರುಳಿ ಪೂಚಿ ಎಲ್ಲ ಕರೀತಾರೆ. ಇದು ಮೊದಲನೇ ಹಂತದಲ್ಲಿ ಇರ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಕಂಡುಬರುವಂತ ಒಂದು ಸನ್ನಿವೇಶ ಸಸ್ಯದಲ್ಲಿ ಮೊದಲನೇ. ಇದು ನಂತರದಲ್ಲಿ ಏನಾಗುತ್ತೆ, ನಂತರದ ಹಂತಕ್ಕೆ ಹೋದಾಗ ಹೊರಗೆ ಬರುತ್ತೆ. ಹೊರಗೆ ಬಂದಂತ ಹುಳು ಏನ್ ಮಾಡುತ್ತೆ, ಎಲೆಗಳನ್ನು ಮಡಚಿಕೊಂಡು ಒಳಗಡೆ ಇದ್ದುಕೊಂಡು ಅದು ಕೆರ್ಕೊಂಡು ಕೆರ್ಕೊಂಡು ತಿಂತದೆ. ಎಲೆ ಮುಟ್ರ ಆಗ್ಬಿಡ್ತದೆ, ಮುದುಡ್ಕೊಂಡ್ಬಿಡುತ್ತೆ. ಸೊ ಒಳಗಡೆ ಇದ್ಕೊಂಡು ಅದು ಹಸಿರು ಭಾಗವನ್ನು ಕೆರ್ಕೊಂಡು ತಿಂತದೆ. ತಿಂದ್ಕೊಂಡು ಕೆಲವೊಂದು ಸರಿ ಅಲ್ಲೇನೆ ಅದು ಇದಾಗಿ ಕೋಶಾವಸ್ಥೆ ಹೊಂದತಕ್ಕಂಥದ್ದು ಅಥವಾ ಕೆಳಗಡೆ ಮಣ್ಣಲ್ಲಿ ಕೋಶಾವಸ್ಥೆ. ಈ ರೀತಿ ಎಲೆ ಪೂರ್ತಿ ಸಂಪೂರ್ಣ ನಾಶವಾದ ನಂತರ ನೇರವಾಗಿ ಅದು ಕಾಂಡಕ್ಕೆ ತನ್ನ ಲಗ್ಗೆಯನ್ನು ಹಿಡ್ತದೆ, ಲಗ್ಗೆ ಹಿಡ್ತದೆ. ಸೊ ಈ ರೀತಿಯಲ್ಲಿ ಏನಾಗುತ್ತೆ, ಇದರ ಒಂದು ಹಾನಿಯಾಗುತ್ತೆ. ಸೊ ಈ ಹಾನಿಯನ್ನು ರೈತರು ಈ ಸಿಂಪಡಣೆ ಮಾಡಬೇಕಾಗುತ್ತೆ ಒಂದೊಂದು ಸಂದರ್ಭದಲ್ಲಿ. ಈಗ ಸಿಂಪಡಣೆ ಮಾಡಬೇಕಾದ್ರೆ ಕೆಲವೊಂದು ಅವರಿಗೆ ಮುಂಜಾಗ್ರತೆ ಬೇಕು. ಇದು ಸಿಂಪಡಣೆ ಮಾಡಬೇಕೋ ಬೇಡ, ಸಿಂಪಡಣೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಸರಿ, ಇವೆಲ್ಲ ಅವ್ರಿಗೆ ಗೊತ್ತಿರಬೇಕು. ಇದಕ್ಕೆ ನಾವೇನು ಹೇಳ್ತೇವೆ, ETL ಅಂತ ಕರಿತೇವೆ, ಅಂದರೆ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ, ಅಂದರೆ ಆರ್ಥಿಕ ಹಾನಿ ಮಟ್ಟ ಅಂತ. ಈ ಆರ್ಥಿಕ ಹಾನಿ ಮಟ್ಟ ಏನಂತಂದರೆ, ಈಗ ಯಾವುದೊಂದು ಬೆಳೆಯಲ್ಲಿ ನಾವು ಸಿಂಪಡಣೆ ಮಾಡ್ತೇವೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಸಿಂಪಡಣೆ ಮಾಡೋಕ್ಕೆ ಸರಿ ಇದೆ. ಈಗ ಒಂದೇ ಹುಳು ಇರುತ್ತೆ, ಹೋಗಿ ಒಂದು 500 ರೂಪಾಯಿ ಅಥವಾ 1000 ರೂಪಾಯಿ ಸಿಂಪಡಣೆ ಮಾಡ್ತಾರೆ, ಅದು ನೆಸೆಸಿಟಿ ಇರಲ್ಲ, ಅದು ಅದಕ್ಕೆ ಆರ್ಥಿಕವಾಗಿ ಅದೇನು ಸೂಕ್ತ ಅಲ್ಲ ಅದು. ಅದಕ್ಕಾಗಿ ಯಾವುದೇ ಒಂದು ಬೆಳೆಯಲ್ಲಿ ಸಿಂಪಡಣೆ ಮಾಡಬೇಕಾದ್ರೆ ಆರ್ಥಿಕವಾಗಿ ಹಾನಿ ಮಾಡುವಂಥ ರೀತಿಯಲ್ಲಿ ಆ ಕೀಟ ಇದೆಯಾ ಅಂತಕ್ಕಂಥದ್ದು ಅವ್ರು ಗಮನಿಸಬೇಕಾಗುತ್ತೆ. ಸೊ ಈ ಒಂದು ವಿಷಯ ತಗೊಂಡಾಗ ಈ ಬೆಳೆಯಲ್ಲಿ ಇದು ಸುರುಳಿ ಪೂಚಿಯ ಬಾಧೆ ಅಥವಾ ಅದರದ್ದು ಆರ್ಥಿಕ ಹಾನಿ ಎಷ್ಟು ಅನ್ನೋದನ್ನು ತಿಳ್ಕೊಬೇಕಂದ್ರೆ, ಹೂವಾರ ಹಂತದಲ್ಲಿ ಬೆಳೆಯಿದ್ದಾಗ ಒಂದು ಗಿಡಕ್ಕೆ ಒಂದು 5 ಹುಳುಗಳು ಅಥವಾ ಆ ಸುರುಳಿಗಳು ಕಂಡಾಗ ಅದು ಅವಾಗ ಸಿಂಪಡಣೆ ತಗೋಬೇಕಾಗುತ್ತೆ. ಈಗ ಜನರಲ್ ಆಗಿ ನೋಡ್ತಾ ಹೋದಾಗ ಬೆಳೆನ ಎಲ್ಲೋ ಒಂದು ಭಾಗದಲ್ಲಿ ಒಂದು ಗಿಡ ನೋಡಿದಾಗ ಅವರಿಗೆ ಒಂದು 5 ಹುಳುಗಳು ಕಾಣಬೇಕು ಅಥವಾ 5 ಆ ಥರ ರಂಗೋಲಿಯ ಒಂದು ಇದು ಚಿಹ್ನೆಗಳು ಕಾಣಬೇಕು, ಅವಾಗ ಸಿಂಪಡಣೆ ತಗೋಬೇಕು. ಬಾರಂಗಿ ಬಿಡಂಥ ಸಂದರ್ಭ ಬರುತ್ತೆ, ಆ ಟೈಮಲ್ಲಿ 10 ಹುಳುಗಳು ಒಂದು ಗಿಡಕ್ಕೆ ಕಾಣ್ಕೋಬೇಕು. ಅದಕ್ಕಿಂತ ಕಡಿಮೆ ಮಾಡೋಂತ ಅಗತ್ತಿಲ್ಲ, ಅದು ನ್ಯಾಚುರಲಿನೇ ಕಂಟ್ರೋಲ್ ಆಗುತ್ತದು. ಬಹುಶಃ ರೈತ ಬಂದವರು ಈ ವಿಷಯಗಳನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಈಗ 1-2 ಹುಳ ತಂದು ಕೂಡಲೇ ಸಿಂಪಡಣೆ ಮಾಡಬಾರ್ದು, ಅದು ಪರಿಸರದಲ್ಲಿ ಅದಕ್ಕೆ ತಿಂತಕ್ಕಂಥ ಕೀಟಗಳು ಅಥವಾ ಪರಾವಲಂಬಿ ಅಥವಾ ಪರಭಕ್ಷ ಕೀಟಗಳು ಇರ್ತವೆ, ಅವು ತಿಂದು ಹಾನಿ ಅದನ್ನು ಸರಿ ಮಾಡ್ತಿರ್ತವೆ. ಇವ್ರು ಏನು ಮಾಡ್ತಾರೆ, ರೈತರು ಒಂದು ಬಂದರೂ ಕೂಡ ಅದಕ್ಕೆ ಹೋಗಿ ಸಿಂಪಡಣೆ ಹೆಚ್ಚಾಗುತ್ತೆ, ಅದು ಮಾಡಬಾರ್ದು. ಅದೇ ರೀತಿ ಕಾಯಿ ಬೆಲೆ ಅಂತ ಅಂತ ಇದ್ದಾರೆ, ಅಲ್ಲಿ ಒಂದು 15 ಹುಳುಗಳಿದ್ರೆ ಮಾತ್ರ ಸಿಂಪಡಣೆ ಮಾಡಬೇಕು, ಇದಕ್ಕಿಂತ ಕಡಿಮೆ ಇದ್ರೆ ಮಾಡೋಂತ ಅಗತ್ಯ ಇಲ್ಲ. ಇನ್ನು ಡಾಕ್ಟರ್ ತಾವು ಹೇಳ್ತದೆ ಒಂದಷ್ಟು ನಮ್ಮ ರೈತ ಬಾಂಧವರು ಸಾಮಾನ್ಯವಾಗಿ ಅವರು ಹೊಲದಲ್ಲಿ ತಾವು ಕಂಡುಕೊಳ್ಳುವಂತ ಒಂದು ಅನುಭವ, ಎಲ್ಲೊಂದ್ ಕಡೆ ಈ ತರ ಲಕ್ಷಣಗಳೆಲ್ಲ ಕಂಡು ಬಂದಿರ್ತವೆ, ಅಲ್ಲಿ ಸಮಯ ಇರೋಲ್ಲ, ಯಾರ ಪಕ್ಕದ ಹೊಲದಲ್ಲಿ ಏನೋ ಪರ್ಯಾಯವಾಗಿ ಏನೋ ಒಂದು ಪರಿಹಾರ ಕ್ರಮ ಅವರು ಯಾರನ್ನೋ ಕೇಳಿರ್ತಾರೆ, ಅವ್ರು ಮಾಡಿದಂತದನ್ನ ಇನ್ನೊಬ್ಬ ರೈತರು ಅನುಸರಿಸಬೇಕಾ? ಇದು ನಮ್ಮ ರೈತ ಬಾಂಧವರು ವಾಡಿಕೆಯಲ್ಲಿರುವಂತದ್ದು, ಯಾರೋ ಏನೋ ಮಾಡಿದ್ರೆ ಅದಕ್ಕೆ ಪರಿಹಾರ ಕ್ರಮ ಕಂಡುಕೊಂಡಿದ್ರೆ ಅಂದ್ರೆ ನನ್ನ ಹೊಲದಲ್ಲೂ ಕೂಡ ಸೇಮ್ ಅದನ್ನ ಸಿಂಪಡಣೆ ಮಾಡಿದ್ರೆ ಹೋಗುತ್ತೆ. ಈ ಒಂದು ತಪ್ಪು ಕಲ್ಪನೆನ ಅಥವಾ ಇದಕ್ಕೆ ಪರ್ಯಾಯವಾಗಿ ತಜ್ಞರನ್ನ ಸಂಪರ್ಕ ಮಾಡಬೇಕು? ಸಂಪರ್ಕ ಮಾಡಿದ ಒಳ್ಳೆ ಏನಾಗುತ್ತೆ, ಕೆಲವೊಂದ್ಸರಿ ಅವ್ರಿಗೆ ಯಾರೋ ಮಾಡಿರ್ತಾರೆ, ಅದು ಯಾವ್ದಕ್ಕೆ ಮಾಡಲ್ಲ ಅಂತ ಗೊತ್ತಿರಂಗಿಲ್ಲ, ಅಥವಾ ಇವ್ರಿಗೆ ಪಕ್ಕ ಗೊತ್ತಿದ್ರೆ ಮಾಡ್ಬೇಕು. ಈಗ ಅದು ಇದೇ ಹುಳ ಬಂದಿದೆ ಅದಕ್ಕೆ ಅದು ಮಾಡಿದಾರೆ, ನನ್ನ ಹೊಲದಲ್ಲೂ ಅದೇ ಇದೆ ಹಂಗಾರೆ ಮಾಡೋಣ ಅಂತಕ್ಕಂಥದ್ದು ಸರಿಯಾದ ಜ್ಞಾನ ಇದ್ರೆ ಮಾಡೋಂಥದ್ದು ಒಳ್ಳೆಯದು, ಇಲ್ಲಾಂತಂದ್ರೆ ಯಾರೋ ಮಾಡಿದ್ದಾನೆ ಇವರು ಸುಮ್ಮನೆ ಮಾಡೋಂಥದ್ದು ಅಷ್ಟು ಚೆನ್ನಾಗಿರಲ್ಲ. ಒಂದು ತಜ್ಞರನ್ನು ಸಂಪರ್ಕ ಮಾಡಿ ಅದನ್ನು ಮಾಹಿತಿ ತೊಗೊಂಡು ಮಾಡೋಂಥಕ್ಕಂಥದ್ದು ಭಾಳ ಉತ್ತಮವಾದಂಥ ಕ್ರಮ. ಸೊ ಹಾಗಾಗಿ ಈ ಒಂದು ಸುರುಳಿ ಪೂಜೆಯನ್ನು ಒಂದು ವೇಳೆ ಇವೆಲ್ಲ ಈ ಲಕ್ಷಣಗಳು ಕಂಡಾಗ, ನಾನು ಹೇಳ್ದಂಗೆ ಇಷ್ಟು ಸಂಖ್ಯೆಯಲ್ಲಿ ಹುಳುಗಳು ಕಂಡಾಗ ಹತೋಟಿ ಮಾಡಬೇಕಾಗತ್ತೆ. ಹತೋಟಿ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದು ತಿಳ್ಕೊಬೇಕು. ಅವರು ಒಂದು ಬೆಳಕಿನ ಬಲೆಯನ್ನು ಕೂಡ ಹಾಕ್ಬೋದು. ಅವರು ಬೆಳಕಿನ ಬಲೆ ಅಂದ್ರೆ ಈಗ ಲೈಟ್ ಹಾಕೋದು ಅಥವಾ ಇವು ಬರ್ತಾವಲ್ಲ ಪೆಟ್ರೋಮ್ಯಾಕ್ಸ್ ಅಂತವನ್ನ ಅಲ್ಲಲ್ಲಿ ಹೊಲದಲ್ಲಿ ಒಂದು ಎರಡು ಕಡೆ ಇಟ್ಟರೆ ಸಾಕು, ಯಾಕಂದ್ರೆ ಒಂದು ಇಟ್ಟರು ಸಾಕು. ಅವರು ಸುಮಾರು 6:30 ಟೈಮಲ್ಲಿ ಏನಾಗ್ತವೆ ಆ ಮಾತ್ಸ್ ಅಂದ್ರೆ ಪತಂಗಗಳು ಏನ್ ಮಾಡ್ತಾವೆ ಆಕರ್ಷಣೆ ಆಗಿ, ಯಾಕಂದ್ರೆ ಹೆಚ್ಚಾಗಿ ಶೀತ ಗಾಳಿ ಇರುವಂತ ಒಂದು ವಾತಾವರಣ ಡಿಸೆಂಬರ್ ಮತ್ತು ಜನವರಿ ಸಂದರ್ಭ ಸಂಜೆ ಹೊತ್ತಿನಲ್ಲಿ ಹೆಚ್ಚಾಗಿ ಅಲ್ಲಿ ಸಂಖ್ಯೆ ಕಾಣ್ತವೆ. ಸೊ ಆ ಟೈಮಲ್ಲಿ ಅವ್ರು ಏನ್ ಮಾಡ್ಬೇಕು, ಈ ತರ ಪೆಟ್ರೋಮ್ಯಾಕ್ಸ್ ಇಟ್ಟು ಒಂದು ಮಾನಿಟರ್ ಮಾಡಿದ್ರೆ ಅಂದ್ರೆ ಅದನ್ನ ಹಾಕಿದ್ರೆ ಅಲ್ಲಿ ಹುಳುಗಳು ಬಂದು ಅಥವಾ ಏನು ಪತಂಗಗಳು ಬಂದು ಆಕರ್ಷಣೆ ಆಗಿ ಬೀಳ್ತವೆ. ಸ್ವಲ್ಪ ನೀರು ಹಾಕಿ ಅಲ್ಲಿ ಒಂದು ಸ್ವಲ್ಪ ಸೀಮೆಣ್ಣೆ ಏನಾರು ಹಾಕಿದ್ರೆ ಅದರಲ್ಲಿ ಬಂದು ಬೀಳ್ತವೆ. ಸೊ ಆ ಬಿದ್ದಂತ ಹುಳುಗಳನ್ನ ಆ ಕಡೆ ಅಷ್ಟು ಖರ್ಚು ಇಲ್ಲದಂತೆ ಉಪಾಯ, ಇದಕ್ಕೇನು ಅವ್ರು ಖರ್ಚು ಮಾಡೋಂಥದ್ದು ಅಗತ್ಯ ಇಲ್ಲ. ಮತ್ತೆ ಇನ್ನು ಸಾಮೂಹಿಕ ಮಾಡಿದ್ರೆ ಇನ್ನೂ ಒಳ್ಳೇದು. ಈಗ ಶೇಂಗಾ ಬೆಳೆತಕ್ಕಂಥ ರೈತರು ಎಲ್ಲರೂ ಇದನ್ನ ಯಾರು ಹಾಕಿದ್ರು ನಡೀತದೆ ಒಟ್ಟಾರೆ ಆ ಪ್ರದೇಶದಲ್ಲಿ ಇನ್ನಷ್ಟು ಸೂಕ್ತ, ಯಾರೋ ಒಬ್ರು ಮಾಡೋದ್ರಿಂದ ಇನ್ನೊಬ್ರು ಹೊಲಕ್ಕೆ ಹೋಗಿ ಹರಡೋ ಸಂದರ್ಭ ಕೂಡ ಇರ್ತವೆ. ಖಂಡಿತ, ತಾವು ಹೇಳಿದ ನಿಜ ಅದು. ಸೊ ಹಂಗಾಗಿ ಅವರು ಇನ್ನೊಬ್ಬರು ಸುತ್ತಮುತ್ತಲು ಇರ್ತಕ್ಕಂಥವ್ರು ಸಾಮೂಹಿಕವಾಗಿ ಇಟ್ಟರೆ ತುಂಬ ಅದರಿಂದ ಅನುಕೂಲ ಆಗುತ್ತೆ. ಮತ್ತು ಇದಾದಮೇಲೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಈಗ ಒಂದೇ ಬೆಳೆ ಶೇಂಗಾ ಇದನ್ನ ಬೆಳೆದ್ರಿಂದ ಏನಾಗುತ್ತೆ ಆ ಬೆಳೆಗೆ ಇದು ಮತ್ತೆ ಪುನಃ ಬರತಕ್ಕಂಥ ತಪ್ಪಿಸಬಹುದು. ಹಾಗಾಗಿ ಅವ್ರೇನು ಮಾಡೋದು, ಬೇರೆ ಒಂದು ಬೆಳೆಗಳನ್ನು ಸೋಯಾಬೀನ್ ಇರ್ಬೋದು, ಬೇರೆ ಇನ್ನಿತರ ಲೆಗುಮಿನೇಸಿಯಸ್ ಬೆಳೆಗಳನ್ನು ಅವರು ಪರ್ಯಾಯವಾಗಿ ಬೆಳ್ಕೋಬೋದು. ಮತ್ತು ಇದು ಅಲ್ಲದೇ ಒಂದು ಇಷ್ಟು ಆದಮೇಲೆ ಕೀಟನಾಶಕ ಸಿಂಪಡಣೆ ಮಾಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಎಣ್ಣೆ, ನಂತರದಲ್ಲಿ ಪ್ರೊಫೆನಫಾಸ್ 2 ml ಅಥವಾ ಫ್ಲೂಬೆಂಡಿ ಎಮೈಡ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ, ಫೇಮು ಈ ಥರ ಬೇರೆ ಬೇರೆ ಹೆಸರಿನಿಂದ, ಇದನ್ನು 0.075 ml ಪ್ರತಿ ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಇದರ ಒಂದು ಬಾಧೆಯನ್ನು ಸಂಪೂರ್ಣವಾಗಿ ಅವ್ರೇನು ಮಾಡ್ಬೋದು ತಡೆಗಟ್ಟಬಹುದು. ಡಾಕ್ಟರ್, ಇದು ಇಷ್ಟೆಲ್ಲ ಅಲ್ದಾನೆ ಇವೆಲ್ಲ ಸಾಮಾನ್ಯ ಕೀಟಗಳು ಅಥವಾ ನಮ್ಮ ರೈತ ಬಂಧುವರು ಗುರುತಿಸಬಹುದಂತ ಒಂದು ಕೀಟಗಳು, ಇದಕ್ಕಿಂತ ಪರಿಣಾಮಕಾರಿಯಾಗಿ ನಮ್ಮ ಈ ತಂಬಾಕಿನ ಕೀಡೆ ಅಥವಾ ಸ್ಪೋಡಾಪ್ಟರ್ ಇದರ ಒಂದು ಬಳಕಿನ ಅಗತ್ಯ ಇದೆಯಾ ಅಲ್ಲಿ? ಈಗ ಎಲೆ ತಿನ್ನುವ ಹುಳುಗಳಲ್ಲಿ ಇದು ಒಂದು ಪ್ರಮುಖವಾದದ್ದು, ತಂಬಾಕಿನ ಕೀಡೆ ಅಂತ ನಾವು ಸಾಮಾನ್ಯವಾಗಿ ಕರಿತೇವೆ. ಇದನ್ನ ವೈಜ್ಞಾನಿಕವಾಗಿ ಸ್ಪೋಡಾಪ್ಟರ್ ಅಲ್ಲಿಟ್ರು ಅಂತಕ್ಕಂಥ ಒಂದು ಹೆಸರಿಂದ ಕರೀತಾರೆ. ಇದು ಏನಂತಂದ್ರೆ ಇದು ಎಲೆ ತಿಂತಕ್ಕಂಥದ್ದು, ಇದು ಇದು ಪ್ರಾರಂಭಿಕ ಹಂತದಲ್ಲಿ ಮೊಟ್ಟೆ ಇಡುತ್ತೆ, ಎಲೆ ಕೆಳಭಾಗದಲ್ಲಿ ಇಡುತ್ತದಲ್ಲ, ಸುಮಾರು 200-300 ಮೊಟ್ಟೆಗಳನ್ನು ಗುಂಪಾಗಿಡುತ್ತೆ ಏಕಕಾಲದಲ್ಲಿ. ಸೊ ಅವಾಗ ಏನಾಗುತ್ತೆ, ಆ ಮೊಟ್ಟೆಯಿಂದ ಬಂದಂಥ ಮರಿಗಳು ಮೊದಲನೇದಾಗಿ ಸಸಿರು ಭಾಗನ ಕರ್ಕೊಂಡು ತಿಂತವೆ, ಆಮೇಲೆ ಚದರಿಕೊಂಡು ಹುಳುಗಳು ಅಲ್ಲಲ್ಲಿ ದೊಡ್ಡವಾದಂತೆ ಹೋಗ್ತವೆ. ಇದು ಏನು ಮಾಡುತ್ತಂದ್ರೆ, ಇದರದೊಂದು ಪಿಕ್ಯುಲಿಯರ್ ಸಿಂಪ್ಟಮ್ ಏನಂತಂದರೆ, ಇದಕ್ಕೆ ಎರಡು ಸಮಾನಾಂತರದಲ್ಲಿ ಎರಡು ತೂತುಗಳು ಬರ್ತವೆ. ಆ ಒಂದು ಎಲೆ ಎರಡು ಭಾಗ ಇರುತ್ತೆ ಎಲೆಗೆ, ಶೇಂಗಾದಲ್ಲಿ ಎರಡು ಆ ಕಡೆಯಿಂದ ಈ ಕಡೆಯಿಂದ ಎಲೆ ಬರುತ್ತಲ್ಲ, ಬಟ್ಟಲ ಆಕಾರದ ಎಲೆ ಬರುತ್ತಲ್ಲ, ಈ ಎಲೆ ಮೇಲೆ ಒಂದು ತೂತಿರುತ್ತೆ, ಈ ಎಲೆ ಮೇಲೆ ಒಂದು ತೂತಿರುತ್ತೆ, ಇದು ಸಮಾನಾಂತರದಲ್ಲಿ ಕಾಣುತ್ತೆ. ಸೊ ಈ ರೀತಿ ಎರಡೂ ತೂತುಗಳು ಕರೆಕ್ಟಾಗಿ ಕಾಣೋದ್ರಿಂದ ಇದು ಕೆಲವೊಂದು ಭಾಗದ ಏನು ಹೇಳ್ತಾರೆ ಚೇಸ್ಮಾ ಅಂತ ಕರೀತಾರೆ, ಅಂದ್ರೆ ಚೇಸ್ಮಾ ಎರಡು ಕಡೆ ಏನು ಮಿರರ್ ಇಮೇಜ್ ಏನು ಪ್ಯಾರಲಲ್ ಇದು ಕಾಣುತ್ತದಲ್ಲ, ಆ ರೀತಿಯಲ್ಲಿ ಏನಾಗುತ್ತೆ ಇದಕ್ಕೆ ಎರಡು ಸಮಾನಾಂತರವಾದಂತಹ ಹೋಲ್ ಅಥವಾ ತೂತುಗಳು ಬರೋದ್ರಿಂದ ಇದಕ್ಕೆ ಚೇಸ್ಮಾ ಹುಳು ಅಂತಾನು ಕರೀತಾರೆ ಕೆಲವೊಂದು ಭಾಗದಲ್ಲಿ. ಸೊ ಇದು ಒಂದು ಅದರದ್ದು ಸಿಂಪ್ಟಮ್ ಲಕ್ಷಣ, ಇದು ಲಕ್ಷಣ. ಈ ತರದ ಒಂದು ಚಿಹ್ನೆಗಳು ಕಾಣ್ತಾವ ಅಂದ್ರೆ ಇದಕ್ಕೆ ಇದು ಸ್ಪೋಡಾಪ್ಟರ್ ಅಥವಾ ಏನ್ ತಂಬಾಕಿನ ಕೀಡೆ ಅಂತಾನೆ ರೈತರು ಖಂಡಿತವಾಗಿ ನಿರ್ಧಾರ ಮಾಡ್ಕೋಬಹುದು. ಇಂತ ಒಂದು ಕೀಡೆಯನ್ನ ಅಥವಾ ಇಂತ ಒಂದು ರೋಗವನ್ನು ತಡೆಗಟ್ಟಲಿಕ್ಕೆ, ಈ ಕೀಟವನ್ನ ನಾವು ದೂರ ಮಾಡ್ಲಿಕ್ಕೆ ಏನು ಪರಿಹಾರ ಕ್ರಮಗಳು? ಖಂಡಿತ, ಇದು ನಾನು ಹೇಳ್ದಂಗೆ ಇದು ಒಂದು ಪ್ರಮುಖವಾದಂಥ ಕೀಟ ಇದು. ಸೊ ಇದು ಏನಂತಂದ್ರೆ ಎಲೆಯನ್ನ ತಿಂದು ಸಂಪೂರ್ಣ ಹಾನಿ ಮಾಡೋದ್ರಿಂದ ಇದಕ್ಕೆ ಹಲವಾರು ಮೆಥಡ್ಸ್ ಅದಾವೆ, ಅಂದ್ರೆ ಸಿಂಪಡಣೆ ಅಥವಾ ಇದು ಮಾಡತಕ್ಕಂಥವು ಅದಾವೆ. ಒಂದು ಬಲೆ ಬೆಳೆಯನ್ನು ಮಾಡ್ಕೋಬೋದು, ಅಂದ್ರೆ ಔಡ್ಲ ಹಾಕ್ಬಹುದು, ಔಡ್ಲೆ ಬರ್ತದಲ್ಲ, ಔಡ್ಲೆ ಬೀಜವನ್ನ ಈಗ ಒಂದು ಎಕರೆ ಬೆಳಿತಾರಪ್ಪ ಅಂತಂದ್ರೆ ಒಂದು 200 gram ಔಡ್ಲೆ ಬೀಜ ಮಿಕ್ಸ್ ಮಾಡ್ಕೋಬೇಕು, ಅಲ್ಲಲ್ಲೇ ಬೀಳೋದು. ಏನವರು ಸ್ಪೇಸಿಂಗ್ ಮಾಡ್ಬೇಕಂತಿಲ್ಲ, ಅಂದ್ರೆ ಅಂತರ್ ಬೆಳೆಗೆ ಬೆಳಿಬೇಕಂತಿಲ್ಲ, ಬೀಜವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಾಕು, ಅದು ಅಲ್ಲಲ್ಲೇ ಬೀಳ್ತದೆ. ಸುಮಾರು 200-250 gram ಒಂದು ಎಕರೆ ಶೇಂಗಾದಲ್ಲಿ ಮಿಕ್ಸ್ ಮಾಡಿ, ಒಂದು 80 kg ಬೀಜ ಬಿತ್ತಾರಂದ್ರೆ ಅದಕ್ಕೊಂದು 200-250 gram ಔಡ್ಲೆ ಬೀಜ ಮಿಕ್ಸ್ ಮಾಡ್ಕೊಂಡ್ಬಿಟ್ಬಿಟ್ರೆ ಅಲ್ಲಲ್ಲಿ ಹುಟ್ಕೊಂತದ್ದು ಅದು. ಇದು ಏನಾಗುತ್ತೆ, ಒಂದು ಆಕರ್ಷಣೆ ಆಗಿ ಅದಕ್ಕೆ ಬರುತ್ತೆ. ಮತ್ತೆ ಇದಾದ್ಮೇಲೆ ಗುಂಪಾಗಿ ಏನೋ ಮೊಟ್ಟೆ ಇಡುತ್ತೆ ಅಂತ ಹೇಳಿದೆ ನಾನು, ಆ ಗುಂಪಿದಂಥ ಮೊಟ್ಟೆಗಳು ಹೊಲದಲ್ಲಿ ಓಡಾಡ್ಬೇಕು ಕರ್ಕೊಂಡಾಗ ಆ ಮೊಟ್ಟೆ ಗುಂಪನ್ನು ಹಾಗೆ ಕಿತ್ಕೊಂಡು ಮಣ್ಣಿನಲ್ಲಿ ಮುಚ್ಚಿಬಿಡ್ಬೇಕು ಅಥವಾ ಕೈಯಿಂದ ಕಾಲಿಂದ ಒಂದು ನಾಶಪಡಿಸ್ಬಿಡ್ಬೇಕು. ಅವಾಗ ಏನಾಗುತ್ತೆ, ನೂರಾರು ಮೊಟ್ಟೆನ ನೀವು ನಾಶಪಡಿಸ್ದಂಗಾಗತ್ತೆ. ಅಲ್ಲಿ ಮುಂದೆ ಆ ಸಿಂಪಡಣೆ ಮಾಡ್ತಕ್ಕಂಥದ್ದು ನಮಗೆ ಖರ್ಚು ಕಡಿಮೆ ಆಗುತ್ತೆ. ಇದು ಏನಂದ್ರೆ ಒಂದು ಮೆಕ್ಯಾನಿಕಲ್ ಮೆಥಡ್. ಇದು ಇದು ನಮ್ಮ ರೈತ ಬಂದು ಆಗಿಂದಾಗಿ ಗಮನಿಸ್ತಾ ಇರಬೇಕು. ಇದು ಹೊಲದಾಗ ಹೋಗಿ ಅಲ್ಲೆಲ್ಲ ಓಡಾಡ್ಕೊಂತ ಇದ್ದಾಗ, ಈ ತರ ಗುಂಪು ಮೊಟ್ಟೆಗಳಿದ್ದಾಗ, ಈ ಸ್ಪೊಡಾಪ್ಟರ್ ಅಂತಲ್ಲ, ತಮಗೆ ಯಾವ ಮೊಟ್ಟೆಗಳು ಗುಂಪು ಕಾಣದೋ ಒಂದು ಕಿತ್ತು ಅಲ್ಲೇ ಹಾಕ್ಬಿಟ್ಟು, ಏನೊಂದು ಗುಂಪು ಇದೆ ಅಂತ ನೋಡ್ಕೊಂಡು ಹೋಗೋದಲ್ಲ, ಆ ಗುಂಪು ಕಂಡ್ರೆ ನಾನು ಅಲ್ಲೇ ಕಿತ್ತು ಚಿವಟಿ ಹಾಕ್ಬಿಡ್ಬೇಕು. ಇದೇನಂದ್ರೆ ಉಗುರು ಹೋಗೋದಿದ್ದು, ಆಮೇಲೆ ಕೊಡ್ಲಿ ಹಚ್ಚಬಾರ್ದು ಅಂತ ಹೇಳೋದು ನಾನು. ಒಳ್ಳೆಯ ವಿಷಯ ಅಂತ ತಿಳಿಸ್ತಾ ಇದ್ದೆ. ಹಂಗಾಗಿ ಸೊ ಆ ರೀತಿಯಲ್ಲಿ ಏನ್ ಮಾಡ್ಬೇಕಂದ್ರೆ, ಅವರು ಒಂದು ಈ ತರ ಅದನ್ನ ಚಿವಟಿ ಹಾಕ್ಬೇಕಾಗತ್ತೆ. ಆಮೇಲೆ ಒಂದು ಸಮೀಕ್ಷೆ ಕೂಡ ತಾವು ಮಾಡ್ಬೋದು. ಸಮೀಕ್ಷೆ ಏನಂತಂದ್ರೆ ಅದು ಎಷ್ಟು ಪ್ರಮಾಣದಲ್ಲಿ ಇದೆ ತಂಬಾಕಿನ ಕೀಟ ಅನ್ನೋದನ್ನ ಮೋಹಕ ಬಲೆಗಳನ್ನು ಹಾಕೋದ್ರಿಂದ, 2-3 ಮೋಹಕ ಬಲೆಗಳನ್ನು ಒಂದು ಎಕರೆಗೆ ಹಾಕೋದ್ರಿಂದ ಅದನ್ನು ಏನಾಗುತ್ತೆ, ಎಷ್ಟು ಚಿಟ್ಟೆ ಅಥವಾ ಪತಂಗ ಇದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಅದು ಎಷ್ಟು ತೀವ್ರತೆ ಇದೆ ನೋಡ್ಕೊಂಡು ಅದು ಐತೆ ಅನ್ನೋದ್ರ ಗೊತ್ತಾಗುತ್ತೆ ನಮಗೆ. ನಮ್ಮ ಚಿಟ್ಟೆಗಳಲ್ಲಿ ಬಂದವಪ್ಪ ಅಂದ್ರೆ, ಮೋಹಕ ಬಲೆಯಲ್ಲಿ ಬಿದ್ದವಪ್ಪ ಅಂದರೆ, ಸೊ ನಮ್ಮಲ್ಲಿ ಏನಿದೆ ಅದರ ಒಂದು ಕೀಟದ ಹಾವಳಿ ನಮ್ಮಲ್ಲಿದೆ ಅಂತ ಗೊತ್ತಾಗುತ್ತೆ. ಇದಕ್ಕೇನಂತರ ಸಮೀಕ್ಷೆ ಅಂತ ಕರೀತಾರೆ, ಮಾನಿಟರಿಂಗ್ ಅಥವಾ ಕಣ್ಗಾವಲು ಅಂತ ಕರೀತಾರೆ, ಅಥವಾ ಸಮೀಕ್ಷೆ ಅಂತ ಕರೀತಾರೆ. ಅದನ್ನ ನೋಡ್ಕೊಂಡು ಅವರು ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ನೋಡ್ಬೋದು. ಸೊ ಅಲ್ಲದೇ ದಿನಕ್ಕೊಂದ್ಸರಿ ಅದನ್ನ ಲೂರ್ ಅಂತ ಬರುತ್ತೆ, ಅದನ್ನ ಅಂದ್ರೆ ಅದೇನು ಫೆರಮೋನ್ ಅಂತ ಬರುತ್ತಲ್ಲ, ಮೋಹಕ ಬಲೆಯ ಒಂದು ದ್ರಾವಣ ಅಥವಾ ಏನಾದ್ರು ಅದನ್ನ ಚೇಂಜ್ ಮಾಡ್ಬೇಕು, 20 ದಿವಸಕ್ಕೊಂದ್ಸರಿ ಚೇಂಜ್ ಮಾಡ್ಬೇಕು. ಸೊ ಮಾಡ್ಕೊಂಡು ಅದು ಕೀಟಗಳಿದ್ದು ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಅವ್ರೇನು ಮಾಡ್ಬೇಕು, ನಿರ್ವಹಣೆ ಕ್ರಮ ಅನುಸರಿಸ್ಬೇಕಾಗತ್ತೆ. ಇನ್ನು ನಿರ್ವಹಣೆ ಕ್ರಮ ಅನುಸರಿಸ್ಬೇಕಾದಲ್ಲಿ ಮೊದಲನೇದಾಗಿ ನಾವು ಶಿಫಾರಸು ಏನು ಮಾಡ್ತೇವೆ ಅಂತಂದ್ರೆ, NPV ಅಂತ ಬರುತ್ತೆ, ನಂಜಾಣು, NPV ನ್ಯೂಕ್ಲಿಯರ್ ಪಾಲಿಡೋವೈರಸ್ ವೈರಸ್ ಅಂತ ಬರುತ್ತೆ. ಆ ಒಂದು ವೈರಸ್ ಸಂಬಂಧಪಟ್ಟಂತ ತಂಬಾಕಿನ ಕೀಡೆ ಸಂಬಂಧಪಟ್ಟದ್ದೇ ಒಂದು ವೈರಸ್ ಇದು ಇದೆ, NPV ಇದೆ. ಅದನ್ನ ಏನ್ ಮಾಡ್ಬೋದು ಅವರು, ಒಂದು 250 LE ಅಂತ ಹೇಳ್ತಾರೆ, ಅಂದ್ರೆ 250 LE ಲಾರ್ವಲ್ ಇಕ್ವಲೆಂಟ್ ಅಂತಂದ್ರೆ, ಒಂದು ಎಕರೆಗೆ ಸುಮಾರು 1 ಲೀಟರ್ಗೆ 1 ಮಿಲಿ ಲೀಟರ್ ಹಾಕಿ ಸಿಂಪರಣೆ ಮಾಡ್ಬೋದು. ಅಂದ್ರೆ ಒಂದು ಎಕರೆಗೆ 100 LE ಬರುತ್ತೆ, ಅದು ಹೆಕ್ಟ್ರಿಗೆ 250 LE ಆದ್ರೆ ಒಂದು ಎಕರೆಗೆ 100 LE ಬರ್ತದೆ ಲಾರ್ವಲ್ ಇಕ್ವಲೆಂಟ್. ಅಂದ್ರೆ ಅವರು ಸಿಂಪರಣೆ ಮಾಡ್ಬೇಕಾದ್ರೆ ಒಂದು ML ಪ್ರತಿ ಲೀಟರ್ ನೀರಿಗೆ, 1 ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಜೊತೆಗೆ ಅವ್ರೇನಾದ್ರೆ ನೀಲಿ ಪುಡಿ ಅಂತ ಬರ್ತದೆ ನೋಡ್ರಿ, ಈಗ ನಾವು ನೀಲಿ ಬಟ್ಟೆಗೆ ಹಾಕ್ತೇವೆ, ಅದನ್ನ ಒಂದು ಹಾಕ್ಬೋದು, ಒಂದು 1/2 ಮಿಲಿ ಲೀಟರ್ 1 ಲೀಟರ್ ಹಾಕೊಂಡು ಅದನ್ನ ಜೊತೆಗೆ ಮಿಶ್ರಣ ಮಾಡಿ ಹಾಕಿದ್ರೆ ತುಂಬಾ ಪ್ರಯೋಜನ ಆಗುತ್ತೆ. ಇಷ್ಟು ತಾವು ಅವರು ಮಾಡ್ಬೇಕಾಯ್ತು NPV ಮಾಡ್ಬೇಕಾದ್ರೆ. ಜೊತೆಗೆ ಇನ್ನು ನಮೋರಿಯಾ ರಿಲೇ ಅಂತ ಒಂದು ಬರುತ್ತೆ, ನಿಮೋರಿಯಾ ರಿಲೇ ಅಂತಕ್ಕಂಥ ಒಂದು ಜೈವಿಕ ಔಷಧಿ ಬರುತ್ತೆ, ಅದನ್ನು ಕೂಡ ಅವರು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿಕೊಂಡು ಅದನ್ನು ಕೂಡ ಸಿಂಪಡಣೆ ಮಾಡ್ಬೋದು. ಇವೆರಡು ಏನಂದ್ರೆ ಜೈವಿಕ ನಿಯಂತ್ರಣ ಕ್ರಮಗಳಿವು. ಆಮೇಲೆ ಇದಾದ್ಮೇಲೆ ವಿಷಪಾಷಾಣನ ಕೂಡ ತಯಾರು ಮಾಡ್ಬೋದು. ವಿಷಪಾಷಾಣ ಅಂತಂದ್ರೆ ಯಾವ ರೀತಿಯಾಗಿ, ವಿಷಪಾಷಾಣ ಅಂತಂದ್ರೆ ಈಗ ಬೆಲ್ಲ, ಅಕ್ಕಿ ತವುಡು ಮತ್ತೆ ನೀರು, ಇದನ್ನ ಅವರು ಮಾಡ್ಬೇಕಾಗತ್ತೆ. ಅಂದ್ರೆ ಒಂದು ಎಕರೆ ಪ್ರದೇಶಕ್ಕೆ ಶೇಂಗಾ ಮಾಡ್ತಕ್ಕಂಥ ರೈತರಿದ್ರೆ ಒಂದು 20 KG ಅಕ್ಕಿ ತವುಡು, ಒಂದು 2 KG ಬೆಲ್ಲ, ಒಂದು 200 ML ಅಷ್ಟು, 150 ml ಮೋನೋಕ್ರೋಟೋಫಾಸ್, ಇವುಗಳನ್ನು ಏನು ಮಾಡಬೇಕು, ಮಿಶ್ರಣ ಮಾಡಿ ಸ್ವಲ್ಪ ನೀರಿನ ಜೊತೆಗೆ ಮಿಶ್ರಣ ಮಾಡಿ ಒಂದು ರಾತ್ರಿ ಕಳಿಸ್ಬೇಕು. ಅದನ್ನು ಒಂದು ರಾತ್ರಿ ಅಂದರೆ ಕಳಿಸ್ಬೇಕಂದ್ರೆ ಇಡಬೇಕು ನೀರಿನಲ್ಲಿ, ಕೊಳೆಯ ಹಾಗೆ ಇಡಬೇಕು. ಅದನ್ನು ಬೆಳಗ್ಗೆ ಮರುದಿನ ಸಾಯಂಕಾಲದ ಹೊತ್ತು ಎರಚಬೇಕು, ಸರಿಯಾಗಿ ಮಿಶ್ರಣ ಮಾಡಿ ಅದನ್ನು ಕಲಸಿ ಎರಚಬೇಕು. ಯಾಕೆ ಸಾಯಂಕಾಲ ಅಂತಂದರೆ, ಇದು ಏನು ತಂಬಾಕಿನ ಕಡೆ ಇರ್ತಲ್ಲ, ಇದು ನಿಶಾಚರಿ, ಇದು ಅಂದರೆ ಇದು ಸಾಯಂಕಾಲ ಬರ್ತದೆ ತಿನ್ನಕ್ಕೆ, ರಾತ್ರಿ ಹಗಲಿನ ಹೊತ್ತು ಇರುತ್ತೆ, ಒಳಗಡೆ ಅವುತ್ಕೊಂಡಿರುತ್ತೆ. ಸೊ ಹಾಗಾಗಿ ಸಾಯಂಕಾಲ ಹೊತ್ತಲ್ಲಿ ಎರಚಿದ್ರೆ ಇದು ಏನಾಗುತ್ತೆ, ಅದು ಚೆನ್ನಾಗಿ ಹತೋಟಿ ಬರುತ್ತೆ. ಸೊ ಅದಾದಮೇಲೆ ಬೇರೆ ಒಂದು ಕೀಟನಾಶಕ ಕೂಡ ಮಾಡ್ಬೋದು, ಇಮಾಮೆಕ್ಟಿನ್ ಬೆಂಜೋಯ್ಟ್ ಅಂತಕ್ಕಂಥ ಒಂದು ಕೀಟನಾಶಕ ಅಥವಾ ಫ್ಲೂ ಬೆಂಡೆಮೆಂಟ್ ಅಂತಕ್ಕಂಥ ಕೀಟನಾಶಕ, ಇದು ಯಾವುದನ್ನಾದರೂ ಒಂದನ್ನು ಅವರು ಸಿಂಪಡಣೆ ಮಾಡಿದ್ರೆ ಒಳ್ಳೆ ಸೂಕ್ತ ಅಂತ ಹೇಳ್ಬೋದು. ಡಾಕ್ಟರ್, ಈಗಾಗಲೇ ತಾವು ತಿಳಿಸಿದಂತೆ ಸಾಮಾನ್ಯವಾಗಿ ನಮ್ಮ ರೈತರನ್ನು ಬಾಧಿಸುವಂಥ ಈ ಬೇಸಿಗೆಯ ಶೇಂಗಾ ಬೆಳೆಯಲ್ಲಿ ಬಾಧಿಸುವಂಥ ಕೀಟಗಳ ಒಂದು ಆಗಮನ, ಅವುಗಳನ್ನು ಪರಿಹರಿಸುವಂಥದ್ದು ಕ್ರಮಗಳನ್ನು ಭಾಳ ಸರಳವಾಗಿ ಹೇಳಿದ್ರೆ, ಇನ್ನು ಸರಿಯಾದ ಸಮಯಕ್ಕೆ ಬಿತ್ತನೆಯನ್ನು ಮಾಡುವಂಥ ಪದ್ಧತಿ ಕೂಡ ಭಾಳ ಮುಖ್ಯವಾಗಿರ್ತದೆ. ಈ ಬಿತ್ತನೆಯ ಒಂದಿಷ್ಟು ಸಂಕ್ಷಿಪ್ತವಾಗಿ ಈಗ ಅದೇ ಇತರೇ ಒಂದು ಈ ಸಂಕ್ಷಿಪ್ತ ಮಾಹಿತಿ ಅಂತಂದರೆ, ಈ ಸಮಗ್ರ ಕೃಷಿ ಇದರಲ್ಲೇ ಕೀಟ ಪದ್ಧತಿಯಲ್ಲೇ ಏನು ಅನುಸರಿಸ್ಬೇಕಂದ್ರೆ ರೈತರು ಒಂದು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ತಕ್ಕಂಥದ್ದು. ನಾನು ಆಗಲೇ ತಳಿ ಆಯ್ಕೆ ಹೇಳಿದ್ದೀನಿ. ಇದಲ್ಲದೆ ಬೇವಿನ ಹಿಂಡಿಯನ್ನು ಒಂದು 2 ಕ್ವಿಂಟಲ್ ಒಂದು ಎಕರೆ ಕೊಡ್ತಕ್ಕಂಥ ಒಂದು ಪದ್ಧತಿ ಆಗಿರ್ಬೋದು. ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು, ಈಗ ಯೂರಿಯಾ ಇರ್ಬೋದು, ಇಂಥವನ್ನು ಏನು ಶಿಫಾರಸು ಮಾಡಿದ್ದೇವೆ ಅಷ್ಟು ಪ್ರಮಾಣದಲ್ಲಿ ಕೊಡಬೇಕು. ರೈತರು ಸುಮ್ಮನೆ ಇನ್ನೊಬ್ಬರು ಹಾಕಿದಂಥ ಜಾಸ್ತಿ ಹಾಕತಕ್ಕಂಥದ್ದು ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಈ ಬೇಸಿಗೆ ಶೇಂಗಾ ಹದವಾಗಿ ನೀರು ಕೊಡಬೇಕು. ಎಲ್ಲ ಯಾವಾಗ ಒಂದ್ಸರಿ ಕೊಡೋದು ಮತ್ತೆ ಬಿಟ್ಟು ಒಂದೊಂದು ಬಹಳ ದಿವಸ ಬಿಟ್ಟು ಕೊಡೋದು ಆ ತರ ಮಾಡಬಾರದು. ಹದವಾಗಿ ನೀರು ಕೊಡ್ಬೇಕಾಗುತ್ತೆ. ವಾರಕ್ಕೆ ಎರಡು ಬಾರಿ ಅಥವಾ ಅಂದ್ರೆ ಭೂಮಿಗೆ ನೋಡ್ಕೊಂಡು ಭೂಮಿಯ ಒಂದು ಲಕ್ಷಣ ನೋಡ್ಕೊಂಡು ಕೊಡ್ಬೇಕಾಗುತ್ತೆ. ಮತ್ತೆ ಇದಲ್ದೇನೆ ಯಾವುದೇ ಒಂದು ಕೀಟ ಏನೋ ಬಂದಾಗ ತಜ್ಞರನ್ನು ಸಂಪರ್ಕ ಮಾಡಬೇಕಾಗುತ್ತೆ. ಪ್ರಾಥಮಿಕವಾಗಿ ನಮ್ಮ ರೈತ ಬಹಳ ಮುಖ್ಯವಾದಂಥದ್ದು. ಇದು ತಮಗೆ ಗೊತ್ತಾದ್ರೆ ಮಾಡಲಿ, ಇಲ್ಲಂತಂದ್ರೆ ನೇರವಾಗಿ ಆ ಬಾಧೆಗೊಂಡಂತ ಗಿಡದ ಲಕ್ಷಣ ಅದು ಗಿಡ ಇರ್ತಕ್ಕಂಥ ಗಿಡಗಳನ್ನು ತಗೊಂಡು ಹೋಗಿ ಅವ್ರ ತಜ್ಞರ ಸಂಪರ್ಕ ಮಾಡಿದ್ರೆ ಅವ್ರಿಗೇನಾಗುತ್ತೆ, ಒಂದು ಸೂಕ್ತವಾದಂಥ ಪರಿಹಾರ ಸಿಗುತ್ತೆ. ಹಾಗಾಗಿ ರೈತರು ಇವೆಲ್ಲ ನಾನು ಹೇಳಿದಂಥ ಎಲ್ಲ ಕ್ರಮಗಳನ್ನು ಈ ಒಂದು ಬೆಳೆಯಲ್ಲಿ ಅನುಸರಿಸಿದರೆ ಒಂದು ಸೂಕ್ತವಾದಂಥ ನಿರ್ವಹಣೆಯನ್ನು ಮಾಡಿ ಖರ್ಚನ್ನು ಕಡಿಮೆ ಮಾಡಿ ನಿವ್ವಳ ಆದಾಯನ್ನು ಪಡೆದು ರೈತರು ಒಂದು ಅಭಿವೃದ್ಧಿ ಪಡಿಸ್ಬೋದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ತಾವು ತಜ್ಞರನ್ನು ಸಂಪರ್ಕ ಮಾಡಬೇಕು. ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ತಕ್ಷಣವೇ ನಮಗೆ ನೆನಪಾಗೋದು ಕೀಟಶಾಸ್ತ್ರಜ್ಞರು. ಹಾಗಾದ್ರೆ ಆರಂಭಿಕವಾಗಿ ಹನುಮಂತಪ್ಪ ಶ್ರೀಹರಿ ಅವರನ್ನು ಸಂಪರ್ಕ ಮಾಡಿ ಒಂದಷ್ಟು ಮಾಹಿತಿಯನ್ನು ಪಡಬೇಕು ಅನ್ನುವಂಥ ರೈತರಿಗೆ ತಮ್ಮ ದೂರವಾಣಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ? ನನ್ನ ಮೊಬೈಲ್ ಸಂಖ್ಯೆ ತಗೊಳ್ಳಿ, 9986 2 777 93. ರೈತ ಬಂಧುವರು ಮತ್ತೊಮ್ಮೆ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರ ಮೊಬೈಲ್ ಸಂಖ್ಯೆಯನ್ನು ಗಮನಿಸಿ, 9986 2 777 93. ಡಾಕ್ಟರ್, ಈವರೆಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಮ್ಮ ರೈತ ಬಂಧುವರಿಗೆ. ಹಾಗಾಗಿ ಈ ಸರಳ ಮತ್ತು ಸುಲಭ ವಿಧಾನಗಳನ್ನು ಆರಂಭಿಕವಾಗಿ ಕೀಟ ಬಂದ ನಂತರ ಯೋಚನೆ ಮಾಡೋದಕ್ಕಿಂತ ಬರುವ ಮುನ್ನ ಸಂಕೇತಗಳು ಸೂಚನೆ ಕಂಡು ಬಂದಂಥ ಸಂದರ್ಭದಲ್ಲಿ ಸರಳವಾದಂಥ ಸುಲಭವಾದಂಥ ಅತಿ ಕಡಿಮೆ ವೆಚ್ಚದ ಈ ಸುಧಾರಣೆ ಕ್ರಮಗಳನ್ನು ಅಥವಾ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ಖರ್ಚಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಆದಾಯದ ಪ್ರಮಾಣ ಅಂದರೆ ಇಳುವರಿ ಪ್ರಮಾಣವನ್ನು ಹೆಚ್ಚು ಪಡೆಯಲಿ ನಮ್ಮ ರೈತ ಬಂಧುವರು ಅನ್ನುವ ಹಿತದೃಷ್ಟಿಯಿಂದ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ರೈತ ಬಂಧುವರಿಗೆ ತಿಳಿಸಲಿಕ್ಕೆ ಸಾಧ್ಯವಾಯಿತು. ತಾವು ಕೂಡ ಅಷ್ಟೇ ಪರಿಪೂರ್ಣವಾಗಿ ನಮ್ಮ ರೈತ ಬಾಂಧವರಿಗೆ ಸಮರ್ಥವಾದಂಥ ವಿಚಾರಗಳನ್ನು ತಿಳಿಸಿದ್ದೀರಿ. ಈ ಎಲ್ಲ ಅಂಶಗಳನ್ನು ಪಡೆದುಕೊಂಡಂಥ ರೈತರು ಅತಿ ಹೆಚ್ಚಿನ ಇಳುವರಿ ಆದಾಯವನ್ನು ಕೂಡ ಗಳಿಸುವಂತಾಗಲಿ ಅನ್ನುವಂಥ ಕೋರಿಕೆಯೊಂದಿಗೆ ರೈತ ಬಾಂಧವರೇ ತಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇದುವರೆಗೆ ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಪ್ರಸಾದ್. ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೃಷಿ ಗೀತೆಗಳನ್ನು. ಆ ಒಂದು ಗೀತೆಗಳನ್ನು ಕೇಳೋದಕ್ಕಿಂತ ಮುಂಚೆ ಒಂದು ವಾಣಿಜ್ಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿಹುದು ಇಂಧನ, ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ. ಈ ದಿನ, ಈ ದಿನ, ಈ ದಿನ, ಈ ದಿನ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ. ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ. ಖುಲ್ ಜಾ ಶಿಂ ಶಿಂ, ಖುಲ್ ಜಾ ಶಿಂ ಶಿಂ, ಖುಲ್ ಜಾ ಶಿಂ ಶಿಂ, ಖುಲ್ ಜಾ ಶಿಂ ಶಿಂ. ಅನಂತ ಶಕ್ತಿ ಮೂಲವಾಗಿ ಮರಗಳಲ್ಲಿಹುದು ಇಂಧನ, ಇಂಧನ, ಇಂಧನ, ಇಂಧನ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ.

ಮರಗಳಲ್ಲಿ ತುಂಬಿಹುದು ಹಸಿರು ಡೀಸೆಲ್, ಗಿಡ ಮರಗಳಲ್ಲಿ ತುಂಬಿಹುದು ಹಸಿರು ಡೀಸೆಲ್. ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೃಷಿ ಗೀತೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಇನ್ನೂ ಹೊತ್ತಾಯಿತು. ಇಂದಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ